ಸಾವಿರ ಕೋಟಿ ರೂಪಾಯಿ ದುರುಪಯೋಗ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆರೋಪ. ಮಡಿಕೇರಿಯಲ್ಲಿ ಇದೇ 28ರಿಂದ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸಮಯ 6:25. ಆಕಾಶವಾಣಿ ಮೈಸೂರು. ಕೃಷಿ ರಂಗ. ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೆ ಹೋಯ್ತು. ತಿಂಗಳ ಕೊನೆ ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 ಕೆಜಿ ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ? 2 ಕೆಜಿ ಸಿಲಿಂಡರ್ ಇದೆಯಲ್ಲ. 2 ಕೆಜಿನ? ಹೌದು, 2 ಕೆಜಿ ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ? ಸದ್ಯ 2 ಕೆಜಿ ಸಿಲಿಂಡರ್ ಸಿಗ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ರೈತ ಬಾಂಧವರೇ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ಮೇವು ಮೆಲುಕು, ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಸುಸ್ಥಿರ ಹೈನುಗಾರಿಕೆ ಕುರಿತ ಸಂವಾದ ಪ್ರಸಾರವಾಗಲಿದೆ. ಪಾಲ್ಗೊಳ್ಳುತ್ತಾರೆ ಪಾಂಡುಪುರ ತಾಲೂಕು ಚಿನಕುರುಳಿ ಹೋಬಳಿ ಗುಮ್ಮನಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಕಾಂತರಾಜು ಮತ್ತು ಜ್ಯೋತಿ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಿಸಿ ಫಾರಂ, ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಕೇಳಿ ಮೇವು ಮೆಲುಕು. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಗಿಡ ಕೊಟ್ಟ ದೇವರಿಗೆ ನೀ ವಂದಿಸು. ರೈತ ಬಾಂಧವರೇ, ಇವತ್ತಿನ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಸುಸ್ಥಿರ ಹೈನುಗಾರಿಕೆ ಕುರಿತ ಸಂವಾದವಿದೆ. ಭಾಗವಹಿಸಿದ್ದಾರೆ ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ಗುಮ್ಮನಹಳ್ಳಿಯ ಕೃಷಿಕ ದಂಪತಿ ಕಾಂತರಾಜು ಮತ್ತು ಜ್ಯೋತಿ. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಗಿಡ ಕೊಟ್ಟ ದೇವರಿಗೆ ನೀ ವಂದಿಸು. ಜ್ಯೋತಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕಾಂತರಾಜ್ ಅವರೇ ತಮಗೂ ನಮಸ್ಕಾರ. ನಿಮ್ಮ ಹುಟ್ಟೂರು ಯಾವುದು ಜ್ಯೋತಿ ಅವರೇ? ನಮ್ದು ಅಗಳಯ್ಯ ಸರ್. ತಂದೆ ತಾಯಿ ರೈತರ? ರೈತರು ಸರ್. ಏನೇನು ಬೆಳೆ ಬೆಳೀತಾ ಇದ್ರು, ಎಷ್ಟು ಜಮೀನಿತ್ತು? ನಮ್ದು ಒಂದು 7-8 ಎಕರೆ ಜಮೀನಿದೆ. ಅವರು ಇವಾಗ ತೆಂಗಿನ ತೋಟ ಮಾಡಿದ್ದಾರೆ, ರಾಗಿ, ಭತ್ತ, ಕಾಳು ಕಡ್ಡಿ ಇಂಥವೆಲ್ಲ ಬೆಳೆಕತ್ತಾರೆ. ಎಷ್ಟು ಜನ ಮಕ್ಕಳು ನೀವು ಜ್ಯೋತಿ ಅವರೇ? ನಾವು 4 ಜನ ಸರ್. ಗಂಡು ಹೆಣ್ಣು ಎಷ್ಟು? ಇಬ್ರು ಗಂಡು ಮಕ್ಕಳು, ಇಬ್ರು ಹೆಣ್ಣು ಮಕ್ಕಳು ಸರ್. ನೀವು ಎಷ್ಟನೇ ತಾಯಿ? ನಾನು 3ನೇ ಸರ್. ಏನು ವಿದ್ಯಾಭ್ಯಾಸ ನಿಮ್ಮದು? ಇಲ್ಲ ಸರ್, ನಾನೇನು ಓದಿಲ್ಲ. ಹೋಗ್ಲೇ ಇಲ್ವ ಶಾಲೆಗೆ? ಇಲ್ಲ ಸರ್, 1/5 ಕ್ಲಾಸ್ ಓದಿದೆ ಅಷ್ಟೇ. 5ನೇ ಕ್ಲಾಸ್ ವರ್ಗಾರು ಓದಿದಿರಲ್ಲ. ಮತ್ತೆ ಯಾವ ಊರಲ್ಲಿ ಓದಿದ್ರಿ? ಅಗಳಯ್ಯದಲ್ಲೇ ಸರ್. ಅಲ್ಲೇ ಇತ್ತ ಸ್ಕೂಲು? ಅಲ್ಲೇ ಇದೆ ಸರ್. ನಿಮಗೆ ಓದಕ್ಕೆ ಇಂಟ್ರೆಸ್ಟ್ ಇತ್ತು, ಮನೆಯವ್ರು ಕಳಿಸ್ಲಿಲ್ವಾ? ಇಲ್ಲ ಇಲ್ಲ ಸರ್, ನಮಗೆ ಇಂಟ್ರೆಸ್ಟ್ ಇರಲಿಲ್ಲ. ಯಾಕೆ? ಏನು ಅದು, ನಮಗೇನು ಓದಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಸರ್. ಮೇಷ್ಟ್ರು ಪಾಠ ಚೆನ್ನಾಗಿ ಮಾಡ್ತಿರ್ಲಿಲ್ವಾ? ಏನೋ ಭಯ, ಅವಾಗ ಹೊಡಿತಾರೆ ಮೇಷ್ಟ್ರು ಅನ್ನೋದೊಂದು ಭಯ. ಮೇಷ್ಟ್ರು ಹೊಡಿತಾರೆ ಅಂತ ಓದೋದು ಬಿಟ್ಬಿಟ್ರಿ. ನಿಮ್ಗೆಲ್ಲ ಇದ್ದಿದ್ದು ಗಂಡಸು ಮೇಷ್ಟ್ರ ಅಥವಾ ಹೆಣ್ಮಕ್ಳು ಇದ್ರ? ಅವಾಗೆಲ್ಲ ಗಂಡಸ್ರೆ ಸರ್ ಇದ್ದಿದ್ದು. ಅಲ್ವಾ, ಇನ್ನೂ ಭಯ ಜಾಸ್ತಿ ಆಗ್ಬಿಡ್ತು ನಿಮಗೆ. ಅಂದ್ರೆ ಮನೆ ಕೆಲಸಗಳನ್ನ ಮಾಡ್ತಿದ್ರಿ, ತಾಯಿಗೆ ಸಹಾಯ ಮಾಡ್ತಿದ್ರಿ? ಮನೆ ಕೆಲಸ ಮಾಮೂಲಿ ಮನೇಲೆ ಇದ್ದೋ ಸರ್. ಅವಾಗೇನ್ ನಮ್ಮ ತಂದೆ ಮನೇಲೆ ಏನೋ ಸುಗಿಸು ಕಟ್ಕೊಂಡಿರ್ಲಿಲ್ಲ, ಮನೇಲೆ ಇದ್ದೋ ಸರ್ ನಾವು. ಹೌದಾ? ಕೂಲಿ ತರ? ಇಲ್ಲ ಇಲ್ಲ ತರ ಸರ್, ಆ ತರ ಕೂಲಿ ಅಲ್ಲಮ್ಮ. ನಿಮ್ ಜಮೀನಲ್ಲಿ ನೀವೇ ಕೂಲಿ ಕೆಲಸ ಮಾಡ್ದಂಗೆ ಜೊತೆನಲ್ಲಿ? ಇಲ್ಲ ಇಲ್ಲ ಸರ್, ನಮ್ಮನ್ನೇನು ಕರ್ಕೊಂಡು ಹೋಗ್ತಿರ್ಲಿಲ್ಲ ಹೊರಗಡೆ. ಹೊಲಕ್ಕೆ ಊಟ ತಗೊಂಡು ಹೋಗ್ತಿರ್ಲಿಲ್ಲ? ಇಲ್ಲ ಸರ್, ನಮ್ಮನ್ನು ಹೊಲಕ್ಕೆ ಅಂತಾನೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಮಕ್ಕಳುಗಳನ್ನ ಅವಾಗ. ಹೌದಾ? ತಂದೆ ತಾಯಿನೇ ಕಷ್ಟಪಟ್ಟು ಬೆಳೆಸಿದ್ರು? ಬೆಳೆಸಿದ್ರು ಸರ್. ಮದುವೆ ಆಗಿದ್ದು ಕಾಂತರಾಜ್ ಅವ್ರನ್ನ? ಹೌದು ಸರ್. ಇಲ್ಲಿ ದನ ಕರ ಕುರಿ ಕೋಳಿ ಎಲ್ಲ ಸಾಕೊಂಡ್ಬಿಟ್ಟಿದ್ರ? ಹೌದು ಸರ್, ಅವಾಗ ಸ್ವಲ್ಪ ಕಡಿಮೆ ಇತ್ತು, ಇವಾಗ ಇತ್ತೀಚೆಗೆ ಜಾಸ್ತಿ ಮಾಡ್ಕೊಂಡಿದೀವಿ ಸರ್. ಇಲ್ಲೆಷ್ಟು ಜಮೀನು ಇದೆ ತಾಯಿ? ಇಲ್ಲೊಂದು 4 ಎಕರೆ ಇದೆ ಸರ್. ಏನೇನು ಬೆಳೆ ಇಲ್ಲಿ? ಇಲ್ಲಿ ಭತ್ತ, ರಾಗಿ, ಕಾಳುಗಳು ಇದೆಲ್ಲ ಬೆಳೀತೀವಿ ಸರ್. ಓಕೆ. ಏನೇನು ಜಾನುವಾರುಗಳಿದೆ? ಹಸು ಇದೆ, ಕುರಿ ಇದೆ, ಕರುಗಳು ಒಂದು 4 ಇದೆ ಅಷ್ಟೇ. ಏನು ನಿಮ್ಮ ಕೆಲಸ ಏನೀಗ, ಏನೇನು ಮಾಡ್ತೀರಿ? ನಾವು ಜೊತೆಲಿ ಎಲ್ಲ ಸೇರ್ಕೊಂಡು ಮಾಡ್ತೀವಿ ಸರ್. ಅವ್ರೊಂದು ಮಾಡಿದ್ರೆ ನಾವೊಂದು ಮಾಡ್ತೀವಿ. ತೊಪ್ಪೆ ಎತ್ತೋದು, ಕಸ ಗುಡಿಸೋದು, ಕುರಿ ಇದೆಲ್ಲ ಕ್ಲೀನ್ ಮಾಡೋದು, ಅದೆಲ್ಲ ನಾವು ಮಾಡ್ತೀವಿ ಸರ್. ಹೌದಾ? ಮನೇಲಿ ಅಡುಗೆ ಯಾರು ಮಾಡ್ತಾರೆ? ಅಡುಗೆನೇ ಸೊಸೆ ಇದ್ದಾಗ ಸೊಸೆ ಮಾಡ್ತಾಳೆ, ಇಲ್ಲಾಂದರೆ ನಾವು ಮಾಡ್ತೀವಿ ಸರ್. ಹೌದಾ? ನಿಮ್ಮ ತಂದೆ ಮಾಡ್ತಿದ್ದ ವ್ಯವಸಾಯ ಚಂದನೋ ನಿಮ್ಮ ಯಜಮಾನರು ಮಾಡೋ ವ್ಯವಸಾಯ ಚಂದನೋ? ಅಲ್ಲ, ಇವಾಗ ನಾವು ಮಾಡೋದೇ ಚೆನ್ನಾಗಿರೋದು. ಹಂಗಂತೀರಾ? ಹೌದು. ಯಾಕೆ ಚಂದ ಅನಿಸುತ್ತೆ? ಅಂದರೆ ಇದೆಲ್ಲ ನಾವು ಹಸುಗಳು ಕುರಿಗಳು ಇದೆಲ್ಲ ಮಾಡ್ಕೊಂಡು ಅನುಕೂಲ ಇದೆ, ಅದರಿಂದ ನಮಗೆ ಇದೇ ಚೆನ್ನಾಗೈತೆ ಅಂತ ಅನಿಸುತ್ತೆ. ಅಂದರೆ ವ್ಯವಸಾಯ ಅಂದರೆ ಹೊಸ ಕುರಿ ಕೋಳಿ ಎಲ್ಲ ಇರಬೇಕು ಅಂತ? ಇರಬೇಕು ಸರ್, ರೈತರು ಅಂದಮೇಲೆ ಅದೆಲ್ಲ ಇರಬೇಕು. ಯಾಕೆ ಇರಬೇಕಮ್ಮ? ಅವೆಲ್ಲ ಮುಂದೆ ಅನುಕೂಲ ಅಲ್ವಾ ಸರ್? ಅದು ಅದೇ, ಏನು ಅನುಕೂಲ ಅಂತ ಹೇಳ್ತಿಲ್ವ ನೀವು? ಯಾಕೆ ಇವನ್ನೆಲ್ಲ ಕಟ್ಕೋಬೇಕು? ಕಷ್ಟ ಜಾಸ್ತಿ ಅಲ್ವೇ, ಕೆಲಸ ಜಾಸ್ತಿ ಆಗಲ್ವೇ? ಕೆಲಸ ಜಾಸ್ತಿ ಆದಷ್ಟು ಆದಾಯ ಚೆನ್ನಾಗಿರ್ತದೆ. ಅಲ್ಲಿಗೆ ಬನ್ನಿ ಮತ್ತೆ. ಇವನ್ನೆಲ್ಲ ಕಟ್ಟಿದ್ರೆ ಆದಾಯ ಜಾಸ್ತಿ ಜಾಸ್ತಿ ಬರುತ್ತೆ ಅಲ್ವಾ? ದುಡ್ಡು ಒಂದಷ್ಟು ಕೂಡಿಟ್ಕೋಬಹುದು ಅಲ್ವೇ? ಈಗ ಹಸು ಕುರಿ ಕೋಳಿ ಎಲ್ಲ ಇಟ್ಕೊಂಡಿದ್ದೀರಿ? ಇಟ್ಕೊಂಡಿದ್ದೀವಿ ಸರ್. ಮತ್ತೆ ಕೆಲಸ ಜಾಸ್ತಿ ಅನ್ಸಿದ್ರು ಸುಖವಾಗಿದ್ದೀರಾ? ಹೌದು ಸರ್, ಸದ್ಯಕ್ಕೆ ಏನಿಲ್ಲ, ಚೆನ್ನಾಗಿದ್ದೀವಿ ಸರ್. ಓಕೆ. ಕಾಂತರಾಜ್ ಅವರೇ, ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಿ. ನಿಮ್ದು ಹುಟ್ಟೂರೇ ಅದೇನಾ? ಹುಟ್ಟೂರು ಗುಮ್ನಳ್ಳಿ ಸರ್. ನಮ್ದು ಗುಮ್ನಳ್ಳಿ. ನಿಮ್ ತಂದೆ ತಾಯಿ ಏನ್ ಮಾಡ್ತಿದ್ರು? ವ್ಯವಸಾಯನೆ ಸರ್. ನಮ್ದು ಏನ್ ಬೆಳೆ ಬೆಳೀತಿದ್ರು ಅವ್ರದ? ಅವಾಗೆಲ್ಲ ಭತ್ತ ರಾಗಿನೇ ಸರ್ ಜಾಸ್ತಿ. ತೋಟ ಮಾಡಿದ್ರು ಸಿಯ ತಂಗನ್ ತೋಟವ. ಭತ್ತ ಅಂದ್ರೆ ಬೆಳೆಯಕ್ಕೆ ಏನು ನೀರಿನ ಆಶ್ರಯ ಅಂದ್ರೆ? ನಮ್ದೆಲ್ಲ ಕೆರೆ ಕೆಳಗು ಜಮೀನು ಸರ್ ಆಗ ಜಾಸ್ತಿ. ಯಾವ ಕೆರೆ ಇದೆ ಅಲ್ಲಿ? ಗುಮ್ನಳ್ಳಿದ ಕೆರೆ ಇದೆ. ಆ ಕೆರೆ ಕೆಳಗೆ ವರ್ಷ ತುಂಬಾ ವರ್ಷ ವರ್ಷ ತುಂಬೋದು. ಅವಾಗೆಲ್ಲ ಮಳೆಗಾಲ ಜಾಸ್ತಿ ಇತ್ತಲ್ಲ, ಅದರಿಂದ ಭತ್ತ ಜಾಸ್ತಿ ಬೆಳೀತಿದ್ರು. ಭತ್ತ ರಾಗಿ ಈಗಲೂ ಭತ್ತ ಬೆಳೀತೀರಾ? ಈಗಲೂ ಬೆಳಿತೀವಿ ಸರ್. ಬೆಳೆಯೋದು ಒಂದು 1/2 ಎಕರೆ ಮನೆಗೆ ಆಗುವಷ್ಟು ಮಾತ್ರ ಬೆಳ್ಕೋತೀವಿ. ಬಾಕಿದೆಲ್ಲ ತೋಟ ಮಾಡೀವಿ, ದನಿಗೆಲ್ಲ ಮೇವು. ತೋಟ ಅಂದರೆ ಏನು ಮಾಡಿ? ಅಡಿಕೆ ಗಿಡ, ತೆಂಗಿನ ಗಿಡ. ಹೌದಾ? ಎಷ್ಟು ವರ್ಷ ಆಯಿತು ಸರ್? ಈಗ ಒಂದು 2 ವರ್ಷ ಆಯಿತು, ಒಂದು 500 ಗಿಡ. ಇವಾಗ ಹೋದ ವರ್ಷ ತಿರ್ಗಾ ಒಂದು 400 ಗಿಡ ನೆಟ್ಟಿವಿ. ಹೌದಾ? ಮೊದಲು ತೋಟ, ಹಳೆ ತೋಟ, ತೆಂಗಿನ ತೋಟ ಹೋಸಿ ಎಲ್ಲ ಒಂದು 35-40 ವರ್ಷದ ತೋಟ ಅದೆ. ಏನು ಅಷ್ಟೊಂದು ಅಡಿಕೆ ಹಾಕಕ್ಕೆ ಕಾರಣ ಸರ್? ಇತ್ತೀಚೆಗೆ ಎಲ್ಲ ವ್ಯವಸಾಯ ಭಾರಿ ಕಷ್ಟ, ಇದರ ಆದರೆ ವರ್ಷ ಬೆಳೆ ಬರ್ತದೆ. ಸ್ವಲ್ಪ ದಿವಸ ಕಷ್ಟಪಟ್ಟರು ವರ್ಷ ಎಲ್ಲ ಇದಿರ ಕೆಲಸ ಇರಕ್ಕಿಲ್ಲ, ಅದರಿಂದ ಹೊಸ ಅಡಿಕೆ ಎಲ್ಲ ಜಾಸ್ತಿ ಮಾಡೋದು ಮಾಡ್ತಾರೆ. ಆಯಿತು ಕಾಂತರಾಜ್, ಈಗ ಜಾನುವಾರುಗಳನ್ನು ಏನೇನು ಸಾಕೊಂಡಿದ್ದೀರಿ ಸರ್? ನಮ್ಮ ಹತ್ರ ಒಂದು 13 ಕರಿ ಹಸು, ಹಾಲು ಹಸು ಅವೆ. 13 ಹಸುಗಳೇ ಇದೆ? ಪಡ್ಡೆ ಕಡಿಸ್ಕೊಳ್ಳಿ ಇಟ್ಟು ತಗೊಂಡ್ರೆ 5 ಅವೆ, ಮಲ್ನಾಡ್ ಗಿಡ್ಡೆ 2 ಅವೆ, ನಾಟಿ ಕ್ರಾಸ್ 2 ಹಸು ಅವೆ, ಒಂದು 2-3 ಕರುಗಳವೆ ಸಣ್ಣವು, ಒಂದು 50 ಟಗ್ರವೆ, ಒಂದು 25 ಹೆಣ್ಗುರಿ ಅವೆ. ಟಗ್ರ ಎಷ್ಟಿದೆ? 50 ಅವೆ ಸರ್. ಆಮೇಲೆ ಹೆಣ್ಗುರಿ? ಹೆಣ್ಗುರಿ ಒಂದು 25 ಅವೆ. ಆಮೇಲೆ ಅಷ್ಟು ನಮ್ಮದು ಇರೋದು ಅಷ್ಟವೆ. ಕೋಳಿ ಅಲ್ಲ, ಕೋಳಿ ಏನು ಸಾಕಲ್ಲ ಸರ್, ನಾವು ಲಿಂಗಾಯಿತು. ಹೌದಾ? ಕೋಳಿ ಪಳಿ ಸಾಕ್ತಾ ಇಲ್ಲ. ಈಗ ಇಷ್ಟೊಂದು ಜಾನುವಾರುಗಳನ್ನ ಸಾಕಬೇಕು ಅಂತ ಯಾಕೆ ಅನ್ನಿಸ್ತು ತಮಗೆ ಸರ್? ನಮಗೆ ಫಸ್ಟು ಊರೊಳಗೆ ಇದ್ದಾಗ ಒಂದು 3-4 ಕಸ ಕಟ್ಕೊಂಡಿದ್ದು. ಈಗ ಜಮೀನ್ ಹತ್ರನೇ ಮನೆ ಮಾಡ್ಕೊಂಡು, ಊರ ಮಗ್ಲೇ ಜಮೀನು, ಊರಿಗೆ ಸೇರಿದಂಗೆ ಅಲ್ಲಿ ಮನೆ ಮಾಡ್ಕೊಂಡ್ಮೇಲೆ ಅದೊಂದು ಪೇಳಿ ಬ್ಯಾಂಕಲ್ಲಿ ಒಂದು ಲೋನ್ ತಗೊಂಡು, ಒಂದು 3 ಲಕ್ಷ ಲೋನ್ ತಗೊಂಡು, ಒಂದು 10 ಹಸುಗೆ ಲೋನ್ ಕೊಟ್ಟರು, ಅದು ಮಾಡಿದೆ. ಅದು ಮಾಡಿದ್ಮೇಲೆ ತಿರ್ಗಾ 8 ಲಕ್ಷ ಲೋನ್ ಕೊಟ್ಟರು, ತಿರ್ಗಾ ಮನೆ ಮಾಡಿ ಜೋರಾಗಿ ತಿರ್ಗಾ ಜಾಸ್ತಿ ಮಾಡ್ದು. ತಿರ್ಗಾ ಈಗ 3 ಲಕ್ಷ ಕುರಿಗೆ ಅಂತ ಕೊಟ್ಟರು, ಅದಕ್ಕೆ 50 ಟಗ್ರ ಮರಿ ತಗೊಂಡೆ. ಈಗ 50 ಟಗ್ರ ಅಲ್ಲೇ ಒಂದು 6 ತಿಂಗಳಾಗಿ ತಗೊಂಡು ಬಕ್ರಿ ಹಬ್ಬಕ್ಕೆಲ್ಲ ಸೇಲ್ ಮಾಡ್ತೀವಿ. ಆ ಥರ. ಈಗ ಮುಂಚೆ ನೀವು ಟಗ್ರ ಸಾಕ್ತಿರ್ಲಿಲ್ವಾ? ಮೊದಲಿಂದ ಅಂದರೆ ಈಗ ಒಂದು 5-6 ವರ್ಷದಿಂದ ಈಚೆಗೆ ಮೊದಲು ಕುರಿ ತೋರಿಸಿ ಟಗ್ರಗಳು ಒಂದು 25-30 ಸಾಕ್ತಾ ಇದ್ದಾವೆ. ಈ ಸರ್ ಒಂದು 50 ಸಾಕಿವಿ, ಮುಂದೆ ಒಂದು 100 ಸಾಕಬೇಕು ಅಂತ. ಅಲ್ಲ, ಸಾಮಾನ್ಯವಾಗಿ ಕುರಿ ಸಾಕೋರು 10 ಕುರಿಗೆ 1 ಟಗ್ರು ಅಂತ ಇಟ್ಕೋತಾರೆ. ನೀವೇನ್ ಟಗ್ರೆ ಜಾಸ್ತಿ ಇಟ್ಕೊಂಡ್ಬಿಟ್ಟಿ? ಟಗ್ರ ಅಂದ್ರೆ ಮಾರಾಟಕ್ಕೆ ಸರ್, ಅದು ಬೇರೆ ಸಪ್ರೇಟ್ ಮಾಡೀವಿ. ಹೌದಾ? ನೀವು ಸಂತಾನಾಭಿವೃದ್ಧಿ? ಇಲ್ಲ, ಅದು ಬೇರೆ ಮಾಡಿಕೊಂಡಿವಿ. ಒಂದು ನಾರಿ ಸುವರ್ಣ ಟಗ್ರ ತಂದು ಮಾಡಿಕೊಂಡಿವಿ, ಇನ್ನೂ 1 ಟಗ್ರ ಮಾಡಿಕೊಂಡಿವಿ. ಬೇರೆ ಟಗ್ರ ಸಪ್ರೇಟ್ ಆಗ ಮಾರಾಟಕ್ಕೆ. ಸ್ವಲ್ಪ ಹೇಳಿ ಟಗ್ರ ಸಾಕಾಣಿಕೆ ಬಗ್ಗೆ ಏನು ಅನುಕೂಲ ಇದೆ ಸರ್? ಟಗ್ರ ಸಾಕಾಣಿಕೆ ಅಂದ್ರೆ ನಾವು 5 ತಿಂಗಳಾಯ್ತು ಮರಿಗಳು ತಂದು. ಎಲ್ಲಿಂದ ತಂದ್ರಿ? ನಾವು ಬೋಗಾದಿ ಅಂತ ಸಂತೆ ಅಲ್ಲಿ. ಅಲ್ಲಿಂದ ಒಂದು 25 ತಂದು ಪಿರಿಯ ಭೋಗಾದಿ ಅಂದ್ರೆ ಈ ಕಡೆ ಮೇಲ್ಗೋಟೆಯಿಂದ ಆ ಕಡೆ ಸರ್ ಸಂತೆ ಅಂತ ಮೈಸೂರು ಹತ್ರ ಅಲ್ಲೊಂದು ಭೋಗಾದಿ ಇದೆ ಅಲ್ಲಿಂದ ಒಂದು 25 ಮರಿತಾ ಇದೆ 6,000 ರೂಪಾಯಿ ನಂಗೆ ಇಲ್ಲಿ ಪಿರಿಯಪಟ್ಟದ ಯಾವುದು ತಳಿ ಟಗರು ಅದು ನಾಟಿ ತಗರೆ ಸರ್ ನಾಟಿ ಟಗರು ಆಮೇಲೆ ಮಂದೆ ಕುರಿ ಮಾಡ್ತಾ ಮೇಯಿಸ್ತಾರಲ್ಲ ಅವ್ರ ಹತ್ರ 25 ತಂದಿದೆ ಪಿರಿಯಪಟ್ಟದ ಹತ್ರ ಹೋಗಿ ಅವ ಇವತ್ತು ಈಗ ಅಲ್ಲೇ ತಂದು 5 ತಿಂಗಳಾಯ್ತು ಈಗ ಅಲ್ಲೇ ಒಂದು 25 ಕೆಜಿ ಮಾಡ್ಬಿಟ್ಟು ಮಟ್ಟಕವೆ ಇನ್ನೊಂದು 2.5 ತಿಂಗಳು ಸಾಕಿದ್ರೆ ಒಂದು 20,000 ಮಾರ್ತಾವನ್ ಮರಿ ಹೌದಾ 6,000 ಅಂದ್ರೆ ಖರ್ಚೇ ಒಂದು 6-7,000 ಬರ್ತದೆ ಮರಿಗೆ ಸರ್ ಅದು ಕೊನೆಯಾಗ ಅದಕ್ಕೆ ಒಂದ್ ಮರಿಗೆ ಒಂದ್ 4-5,000 ಉಳಿಸ್ಬೋದು ಸರ್ ಒಂದ್ ಮರಿಗೆ ಅಲ್ವಾ ಒಂದ್ 40 ಟಗರು ಮಾರಿದ್ರೆ ಒಂದ್ 50 ಟಗರು ಒಂದ್ 2-2.5 ಲಕ್ಷ ಖರ್ಚೆಲ್ಲ ಕಳದಿ ಎಷ್ಟು ತಿಂಗಳಲ್ಲಿ ನೋಡ್ಬೋದು ಒಂದ್ 8 ತಿಂಗಳು ಸರ್ ಅದ್ರಷ್ಟೇ ಶ್ರಮನೂ ಶ್ರಮನೂ ಅದೇ ಅಂದ್ರೆ ಅದನ್ನೆಲ್ಲ ಬಿಡ್ಸಾಕ್ತಿರೋ ಇಲ್ಲ ಸರ್ ಎಲ್ಲ 8ನೇ ತರ ಮಾಡ್ಬಿಟ್ಟಿವಿ 8ನೇ ತರ ಮಾಡಿದ್ಮೇಲೆ ಅವು ಇನ್ನು ಹೊರಗಡೆ ನಾವು ತಂದು ಬಿಟ್ಟು ದಿವಸ ಅಲ್ಲಿ ಬಿಟ್ರೆ ಇನ್ನು ಆ ಮಾರ ಗಂಟಲು ಹೊರಗಡೆ ಬಿಡಿಕ್ಲ ಸರ್ ನಾವು ಒಂದೇ ಕಡೆ ಒಂದ 35 ಉದ್ದ 12.5 ಅಗಲ ಅದೇ ಅದ್ರಲ್ಲಿ 2 ಸ್ಪಾಟ್ ಪೋಟ್ ಮಧ್ಯದಲ್ಲಿ ಮೇವಾಕ ಮಾಡ್ಕೊಬಿಟ್ಟಿವಿ ಈ ಕಡೆ 25 ಈ ಕಡೆ 25 ಬಿಟ್ಟಿವಿ ಕೆಳಗಡೆಯಿಂದ ಮೇವಾಕ್ತಿವಿ ತಿಂಡಿ ಹಾಕ್ತಿವಿ ಅವ್ ಮೇಲ್ಗಡೆ ಇರ್ತೀವಿ ಸ್ಟ್ರೈಟ್ ಅಲ್ಲಿ ಕೈ ಆಡ್ಸೋದು ಕಾಲ್ ಆಡ್ಸೋದು ಏನ್ ಮಾತ ಜಾಗ ಅದೇ ಸರ್ ಅಲ್ಲೇ ಓಡಾಡ್ತವೆ ಆಮೇಲೆ ಚಿಕ್ಕದಾಗಿರ್ಬೇಕು ಸರ್ ಟಗರುಗಳ ಜಾಗ ದೊಡ್ಡದಾಗಿದ್ ಬಿಟ್ರೆ ಗುದ್ದಾಡ್ಕೊಂಡು ಸೋತೋಗ್ಬಿಡ್ತವೆ ಚಿಕ್ಕದಾಗಿದ್ರೆ ಗುದ್ದಾಡಕ್ಕೆ ಅದು ಇದು ಹತ್ತತ್ರ ಇರ್ತಾವಲ್ಲ ಹತ್ತತ್ರ ಇದ್ದಾಗ ಇದು ಗುದ್ದಾಡ್ತಾ ಇದ್ರೆ ಅದು ಬಂದು ಮಗ್ಳು ಬಂದ್ಬಿಡ್ತದೆ ಹಾಗೆ ಗುದ್ದಾಡಕ್ ಅವಕಾಶ ಆಯ್ಕಿಲ್ಲ ಫ್ರೆಂಡ್ಸ್ ಆಗ್ಬಿಡ್ತಾರೆ ಹಾಗೆ ಗುದ್ದಾಡಕ ಅಂತ ಇದಿರ್ಲಿಕ್ಕಿಲ್ಲ ದೂರ ಪೇಸ್ ಜಾಸ್ತಿ ಇದ್ ಬಿಟ್ರೆ ಒಂದ್ಕೊಂದ್ ಗುದ್ದಾಡ್ಬಿಟ್ಟು ಇದಾಗ್ಬಿಡ್ತಾವೆ ಟಾಕ್ ಸೋತೋಗ್ಬಿಡ್ತವೆ ಈಗ ಕುರಿಗಳ ಸಾಕಾಣಿಕೆ ಬಗ್ಗೆ ಹೇಳಿ ಕುರಿ ನಾವು ಮೊದಲು ಒಂದು 5-6 ಕುರಿ ತಕೊಂಡಿದೆ ಈಗ ಅವೆಲ್ಲ ಒಂದು 25 ನಾರಿ ಸುವರ್ಣ ಒಂದು 5-6 ಇನ್ ಬಾಕಿ ಮಾಮೂಲಿ ಬನ್ನೂರು ಕುರಿ ಅವೆ ಅದು ನಾವು ಮರಿ ಆಗ್ತಾವ 8 ಟಗರು ಮರಿ ಎಲ್ಲ ನಾವೇ ಸಾಕಿ ಇದ್ರೊಳಗೆ ಬಿಟ್ಕೊಂಡು ಮಾರಾಟ ಮಾಡ್ತೀವಿ ಬೇರೆ ಸಾಕತ್ತೀವಿ ಗಂಡಾದ್ರೆ ಹೆಣ್ಣಾದ್ರೆ ಅಲ್ಲೇ ಉಟ್ಕೊಂಡು ಅವ್ ಬೇರೆ ಸಪರೇಟ್ ಮಾಡ್ತೀವಿ ಈಗ ಹೆಣ್ಣು ಕುರಿ ನಾರಿ ಸುವರ್ಣ ಅಂತ ಹೇಳಿದ್ರಲ್ಲ ಏನ ತಳಿ ವಿಶೇಷ ಸರ್ 2-3 ಮರಿ ಆಗ್ತದ ಅದು ಒಂದ್ ಸಾರಿಗೆ ಅದ ಒಂದು ಟಗರು ಒಂದು ಕುರಿ ತಕೊಂಡಿದೆ ಅದು 3 2 ಮರಿ ಹಾಕ್ತು 2 ಹೆಣ್ಣು ಮರಿ ಹಾಕದೆ ಹೆಣ್ಣು ಮರಿ ಒಂದು ಕುರಿ ಅದೀಗ ಫಸ್ಟ್ 2 ಟಗರ್ ಹಾಕಿತ್ತು ಅಲ್ಲ ಮಾರ್ಬಿಟ್ಟು ಒಂದು ಟಗರು 30,000 ಕುರಿ 30,000 60,000 ಕೊಟ್ಟು 2 ತಕೊಂಡಿದೆ ಅಂದ್ರೆ 2-3 ಮರಿ ಹಾಕುತ್ತೆ ಹಾಗಾಗಿ ನಾರಿ ಸುವರ್ಣ 2-3 ಆಗ್ತದೆ ನಿಮ್ಮ ಹತ್ರ ಈಗ ಎಷ್ಟಿದೆ ನಾರಿ ಸುವರ್ಣ ನಾರಿ ಸುವರ್ಣ ಪ್ಯೂರ್ ನಾರಿ ಸುವರ್ಣ ಇರೋದು ಒಂದು ಕುರಿ ಅದ್ರದ್ದು 2 ಹೆಣ್ಣು ಮರಿ ಅವೆ ಆಮೇಲೆ ಇನ್ನು ನಮ್ಮ ಕುರಿಗಳಿಗೆ ಕ್ರಾಸ್ ಮಾಡಿಸ್ತಾವೆ ಅವ ಅವು ಕ್ರಾಸ್ ಮಾಡಿಸಿದ್ರೆ 2-3 ಇದಾದ್ಮೇಲೆ ಅವು ಇದಾಯ್ತಾವಲ್ಲ ಅನ್ಬಿಟ್ಟು ಈಗ ಕ್ರಾಸಿಂಗ್ ಎಲ್ಲ ಅದೇ ಮಾಡಿಕೊಂಡಿರೋದು ಹೌದಾ ಪರವಾಗಿಲ್ಲ ಅದು ನಿಮಗೆ ಆದಾಯ ಆದಾಯ ತಂದು ಕೊಡ್ತದೆ ಈಗ ಅದ್ರ ಒಂದು ಕುರಿ ಕ್ರಾಸ್ ಮಾಡಿದ್ರೆ ಅದ್ರ ಮರಿ ಹುಟ್ಟುದು 2 ಮರಿ ಆಗ್ತದೆ ಸರ್ ಅಲ್ವಾ ಆ ತರ ಒಂದ 7-8 ಅವೆ ನಮಗೆ ಗಬ್ಬಗಿರೋ ಅಲ್ಲಿ ಅಂದ್ರೆ ನೀವು ಏನು ನಾರಿ ಸುವರ್ಣ ಹೆಣ್ಣು ಕುರಿನೂ ಮಾರಾಟ ಮಾಡ್ತೀರಿ ಕುರಿಗಳೇನು ಮಾರಾಟ ಮಾಡಕ್ಕಿಲ್ಲ ಸರ್ ಈಗ ಸದ್ಯಕ್ಕೆ ನಾವೇ ಮರಿಗಳನ್ನೆಲ್ಲ ನೀವೇ ಸಾಕ್ತಾ ಗಂಡು ಹುಟ್ಟಿದ್ರಷ್ಟೇ ಈ ಕಡೆ ಹಾಕೊಂಡು ಮಾರಾಕ್ತಿವಿ ಮಾರಾಟ ಮಾಡ್ತೀರಿ ಈಗ ಜಾಸ್ತಿ ಮಾಡ್ಕೋಬೇಕು ಒಂದ್ ಸ್ವಲ್ಪ ಅಂದ್ರೆ ದುಡ್ಡು ಜಾಸ್ತಿ ಅದು ಮರಿಗಳು ಕುರಿ ಅದರಿಂದ ಒಂದ್ 2 ತಂದಿದ್ದು ಒಂದ್ ಟಗರು ಒಂದ್ ಕುರಿಯ ಅದರಿಂದ ಇದ್ ಮಾಡ್ಕೊಳ್ಳೋದ ಎಲ್ಲಿಂದ ತಗೊಂಡ್ರಿ ಹೊಸಕೋಟೆ ಲಕ್ಷ್ಮಣ ಬರ್ತಾ ತಗೊಂಡಿದೆ ಸರ್ ಹೌದಾ ಬಹಳ ಚೆನ್ನಾಗಿ ಮನೆಯಲ್ಲಿ ಅಡಿಗೆ ಮಾಡಾಕ್ತೀರ ಅನ್ಸತ್ತೆ ಹೌದಲ್ವಾ ಹೌದು ಸರ್ ಏನೇನ್ ಮಾಡ್ತೀರಮ್ಮ ಏನಿಲ್ಲ ಸರ್ ಬಸ್ಸಾರು ಮುದ್ದೆ ಅನ್ನ ಸಾಂಬಾರು ಇದೆಲ್ಲ ಮಾಡ್ತಾ ಇರ್ತೀವಿ ಪಲ್ಯ ಕಾಂತರಾಜ್ ಅವ್ರಿಗೆ ಏನ್ ಇಷ್ಟ ಏನಿಲ್ಲ ಸರ್ ಅವ್ರು ಯಾವ್ದಾದ್ರೂ ತಿಂತಾರೆ ಹೌದಾ ಏನ್ ಮಾಡಾಕಿದ್ರು ತಿಂತಾರೆ ಸರ್ ಅವ್ರ ಏನಾದ್ರು ಇದು ಅನ್ನಲ್ಲ ಆಯ್ತು ಈಗ ಮನೆ ಜನರಿಗೇನೋ ಚೆನ್ನಾಗಿ ಅಡಿಗೆ ಮಾಡಾಕ್ತೀರಾ ಸಾಕಿರೋ ಹಸುಗಳಿಗೆ ಮೇವೇನ್ ಕೊಡ್ತೀರಮ್ಮ ನಾವು ಹಸಿರು ಮೇವು ಹಾಕ್ತೀವಿ ಸರ್ ಹಸಿರು ಮೇವು ಒಣಲು ಎರಡೂ ಹಾಕ್ತೀವಿ ಒಂದೊಂದು ಟೈಮ್ ಹೌದಾ ಹಸಿರು ಮೇವು ಏನೇನು ಹಾಕ್ತೀರಿ ಇದು ಹಲ್ಜೋಳದ ಕಡ್ಡಿ ಸರ್ ಮತ್ತೆ ಕಡ್ಡಿ ಅದನ್ನ ಹಾಕ್ತೀವಿ ಮಾಮೂಲಿ ನೆಲ್ಲೊಲ್ಲು ಭತ್ತದ ಹುಲ್ ಬರುತ್ತಲ್ಲ ಅದೊಂದು ಟೈಮ್ ಇದೊಂದು ಟೈಮ್ ಹಾಕ್ತೀವಿ ಸರ್ ಆಯ್ತು ಆಮೇಲೆ ಬೇರೆ ಮೇವು ಇನ್ನೇನು ಕೊಡ ಇನ್ನೇನು ಕೊಡಲ್ಲ ತಿಂಡಿ ಕೊಡ್ತೀವಿ ಸರ್ ಅದನ್ನ ಹೇಳಿ ತಿಂಡಿ ಅಂದ್ರೆ ಏನು ತಿಂಡಿ ಅಂದ್ರೆ ಇದು ಪೀಟ್ಸು ಆಮೇಲೆ ಇದು ಬರುತ್ತೆ ಚಿನ್ನಿ ಅಂತ ಬರುತ್ತೆ ಸರ್ ಅದು ಇದು ಕಾಳುಗಳದೆಲ್ಲ ಪೌಡರ್ ಬರ್ತದೆ ಸರ್ ಅದು ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್ ಎಲ್ಲ ನಿಮ್ದೇ ಡಿಪಾರ್ಟ್ಮೆಂಟ್ ಅದು ಕೊಡೋದು ಇಲ್ಲ ಇಲ್ಲ ಸರ್ ಅವ್ರು ಇಲ್ಲ ಅಂದ್ರೆ ನಾವು ಮಾಡ್ತೀವಿ ನಾವು ಇಲ್ಲ ಅಂದ್ರೆ ಅವ್ರು ಮಾಡ್ತಾರೆ ಓಕೆ ಯಾವ್ಯಾವ್ದು ಎಷ್ಟೆಷ್ಟು ಕೊಡ್ತೀರಿ ಒಂಚೂರು ಹೇಳಿ ಅದು ಹಾಲ್ ಮೇಲೆ ಡಿಪೆಂಡು ಸರ್ ಆಯ್ತು ಒಂದು 10 ಲೀಟ್ರ್ ಹಾಲು ಕೊಡೋಕ್ಕೆ ಒಂದು 6-7 ಕೆಜಿ ಸ್ವಲ್ಪ ಕಡಿಮೆ ಕೊಡೋಕ್ಕೆ ಒಂದು 5-4 ಅದೇನೋ ತುಂಬಾ ಹೇಳಿದ್ರಲ್ಲಮ್ಮ ನೀವು ಯಾವ್ಯಾವ್ದು ಎಷ್ಟೆಷ್ಟು ಕೊಡ್ತೀರಿ ಚಿನ್ನಿ ಅಂದ್ರೆ ಏನದು ಚಿನ್ನಿ ಅಂದ್ರೆ ಅದು ಪೌಡ್ರ್ ಬರುತ್ತೆ ಸರ್ ಕಾಳು ಪೌಡ್ರ್ ಎಲ್ಲ ಬರುತ್ತೆ ಅದನ್ನ 2 ಡಬ್ಬ ಹಾಕ್ತೀವಿ ಸರ್ ಅದನ್ನ. ಪೀಟ್ಸ್ ಒಂದೆರಡು ಡಬ್ಬ. ಫೀಡ್ಸ್ ಅಂದ್ರೆ ನಂದಿನಿ ಫೀಡ್ಸ್ ಅಥವಾ ಬೇರೆ ಕಡೆಯಿಂದ ತಗತ್ತೀರಾ ಫೀಡ್ಸ್? ಬೇರೆ ಕಡೆಯಿಂದ ತರ್ತೀವಿ ಸರ್. ಹೌದಾ, ಸರಿ ಆಯ್ತು. ಅದೆಲ್ಲ ಮಿಕ್ಸ್ ಮಾಡಿ ಒಂದು ಬಕೆಟ್ ಹಾಕ್ಬಿಟ್ಟು ಇಡ್ತೀವಿ ಸರ್. ಈಗ ಹಾಲು ಕರೆಯೋಕ್ಕಿಂತ ಮುಂಚೆ ಕೊಡ್ತೀರೋ? ಹಾಲು ಕರೆಯೋಕ್ಕಿಂತ ಕರೆದಾದ್ಮೇಲೆ ಕೊಡ್ತೀರಾ? ಕರೆಯೋಕ್ಕಿಂತ ಮುಂಚೆ ಕೊಡ್ತೀವಿ ಸರ್. ಹೌದಾ, ಹಾಲು ಕರೆಯೋದು ಎಷ್ಟೊತ್ತಿತ್ತಾವು ಬೆಳಗ್ಗೆ? ನಾವು 6:30 ಶುರು ಮಾಡ್ತೀವಿ ಸರ್ ಬೆಳಗ್ಗೆ. ಕೈಯಲ್ಲ ಕರೆಯುವುದಾ? ಇಲ್ಲ, ಮಿಷನ್ ಇದೆ ಸರ್. ಪರವಾಗಿಲ್ಲ. ಮಿಷಿನ್ ಹಾಕಿ ಹಾಲು ಕರಿಯಕ್ಕೆ ಬರುತ್ತಾ ನಿಮಗೆ? ಬರುತ್ತೆ. ನಮ್ಮನೆಗಳಲ್ಲೇ ಇರ್ತಾರಲ್ಲ, ಮಗ ಇರ್ತಾನೆ, ಇವ್ರು ಇರ್ತಾರಲ್ಲ, ಅವರಿಬ್ರು ಇರಲ್ಲ ಅಂತ ಇಟ್ಕೊಳ್ಳಿ. ಆ ಟೈಮ್ಗೆ ಎಲ್ಲೂ ಹೋಗಲ್ಲ ಸರ್. ಹೌದಾ? ಆ ಟೈಮ್ಗೆ ಯಾರು ಒಬ್ರು ಇದ್ದೇ ಇರ್ತಾರೆ. ಅಲ್ಲ, ಏನಾರು ಅನಿವಾರ್ಯ ಆಯ್ತಮ್ಮ, ನೀವು ಕಲ್ತಿದ್ರು ಒಳ್ಳೇದಲ್ವೇ. ಅಲ್ಲ, ಹಾಕ್ತಿವಿ ಅಂದ್ರೆ ಇನ್ನು ಇವ್ರುಗಳು ಅವರಲ್ಲ, ಅದರಿಂದ ಇವ್ರುಗಳು ಮಾಡ್ಕೋತಾರೆ. ಆಯ್ತು. ಎಷ್ಟು ಗಂಟೆ ಮುಂಚೆ ಕೊಡ್ತೀರಿ ಮೇವು? ಒಂದು ಅರ್ಧ ಗಂಟೆ ಕೊಡ್ತೀವಿ ಸರ್, ಹಾಲು ಮಿಷಿನ್ಗೆ ಹಾಕೋದು ಒಂದು ಅರ್ಧ ಗಂಟೆ ಅಂತ ಕೊಡ್ತೀವಿ. ಹೌದಾ? ಈಗ ಸಂಜೆ? ಸಂಜೆನೂ ಅಷ್ಟೇ ಸರ್, 6:30 ಶುರು ಮಾಡಿದ್ರೆ ಒಂದು 5:30 ಅಷ್ಟರಲ್ಲಿ, 6:30 5:30 ಅಷ್ಟರಲ್ಲಿ ಕೊಟ್ಬಿಡ್ತೀವಿ ಸರ್. ಹೌದಾ? ಈಗ ಹಸಿರು ಮೇವು ಮತ್ತು ಒಣಮೇವು ಕೊಡ್ತೀನಿ ಅಂದ್ರಲ್ಲ, ಅದನ್ನು ಯಾವಾಗ ಕೊಡ್ತೀರಿ ಸರ್? ಬೆಳಗ್ಗೆ ಒಂದು ಟೈಮು ಹಾಲು ಕರೆದಾದ್ಮೇಲೆ ಒಣಲ್ ಹಾಕ್ಬಿಡ್ತೀವಿ ಸರ್. ಹಾಲು ಕರೆದಾದ್ಮೇಲೆ ಒಣಲ್ ಹಾಕ್ಬಿಡ್ತೀವಿ. ಆಮೇಲೆ ಸಂಜೆ ಟೈಮು ಹಸಿರು ಮೇವು ಹಾಕ್ತೀವಿ ಸರ್. ಹಾಲು ಕರೆದ್ಮೇಲೆ? ಕರೆದ್ಮೇಲೆ 10 ಗಂಟೆಗೆಲ್ಲ ಹೊರಗಡೆ ಬಿಟ್ಬಿಡ್ತೀವಿ ಸರ್. ನಾವು ಕಟ್ಟಲ್ಲ ದನಗಳನ್ನ. ಮೇವು ಎಲ್ಲ ತಿಂದಾದ್ಮೇಲೆ ಹೊರಗಡೆ ಪೀರ್ಡ್ ಐತೆ, ಆ ಪೀರ್ಡ್ ಬಿಟ್ಬಿಡ್ತೀವಿ ಸರ್. ಅಂದ್ರೆ ಕೊಟ್ಟಿಗೆಲ್ಲ ಕಟ್ಟಾಕಲ್ಲ? ನೀವು ಕಟ್ಟಾಕಲ್ಲ ಸರ್, ಹಾಲು ಕರಿಯುವಾಗ ಮಾತ್ರ ಕಟ್ಟಾಕತ್ತೀವಿ. ಫ್ರೀ ಆಗಿ ಓಡಾಡ್ಕೊಂಡು ನೀರು ಗೀರು ಕುಡ್ಕೊಂಡಿರ್ಲಿ ಅಂತ ಬಿಟ್ಬಿಡ್ತೀವಿ ಸರ್. ಈ ಮೇವು ಹಾಕೋದಕ್ಕೆ ಏನು ಗೊಂತ ಮಾಡಿದೀವಿ? ಗೊಂತ ಮಾಡಿದೀವಿ ಸರ್. ಹೌದಾ? ಅಂದ್ರೆ ಅವು ಜಾಗದಲ್ಲಿ ಬಂದು ನಿಂತ್ಕೊಂಡು ತಿಂತಾವೆ ಸರ್, ಅಥವಾ ಒಟ್ಟಿಗೆ ಬಂದು ಎಲ್ಲ ಸೇರ್ಕೊಂಡು? ಇಲ್ಲ ಇಲ್ಲ ಸರ್, ಅವಾವ ಜಾಗಕ್ಕೆ ಅವೇ ನಿಂತ್ಕೋತೇವೆ. ಹೌದಾ? ಹ್ಞೂ, ಆ ಥರ ಟ್ರೈನಿಂಗ್ ಕೊಟ್ಬಿಟ್ಟಿದ್ದೀವಿ. ಈಗ ಒಣಹುಲ್ಲು ಮತ್ತು ಹಸಿ ಮೇವು ಇವನ್ನೆಲ್ಲ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೋದು ಅಂದ್ರೆ? ಅದನ್ನೇನು ಲೆಕ್ಕ ಹಾಕೋಲ್ಲ ಸರ್, ಸುಮ್ಮನೆ ಒಂದು ಅಂದಾಜದ ಮೇಲೆ ಹಾಕೋತೀವಿ. ಹೌದಾ? ಜೋಳದ ಕಡ್ಡಿ ಒಂದೇನಾ ತಾಯಿ ಬೆಳ್ಕೊಳ್ಳೋದು ಅಥವಾ ಬೇರೆದ್ನು ಬೆಳೀತೀರಾ? ಇಲ್ಲ ಸರ್, ಅಷ್ಟೇನೆ ಬೆಳೆಯೋದು, ಜೋಳ ಮಾತಿ ಕಡ್ಡಿನೇ ಬೆಳೆಯೋದು. ಹೌದಾ? ಅದು ಪೀಡ್ಸನ್ ಕಡ್ಡಿ, ಅದನ್ನು ಬೆಳೀತಿ. ಈಗ ಹಸುಗಳು ಮೇವು ತಿಂತಾವಲ್ಲ, ಅದಕ್ಕೆ ಸಾಕಾಗಿದೆ, ಹೊಟ್ಟೆ ತುಂಬಿದೆ, ಇಲ್ಲ ಇನ್ನು ಹಸುವಾಗಿದೆ ಹಾಕಿರ್ತೀವಲ್ವಾ, ಅದು ಬಿಡಲ್ಲ. ಅದು ಅದು ಹೊಟ್ಟೆ ತುಂಬರೇ ಬಿಡ್ತದೆ, ತಿನ್ಬೇಕು ಒಂದ್ಸರು ತಿನ್ಕೋತ. ಅಲ್ಲ, ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಅಂತ ಅಂದ್ರೆ, ನಾವೊಂದೊಂದು ಅಂದಾಜದ ಮೇಲೆ ಹಾಕಿರ್ತೀವಿ ಸರ್ ಅದನ್ನ. ಅಲ್ಲಮ್ಮ, ಈಗ ಮನೆಯಲ್ಲಾದ್ರೆ ತಾಯಿ ನೀವು, ಮಕ್ಕಳಿಗೆಲ್ಲ ಎಷ್ಟು ಬಡಿಸ್ಬೇಕು ಏನು ಎಲ್ಲ ಗೊತ್ತಿರುತ್ತೆ, ಹಾಗೆ ಹಸುಗಳ ಬಗ್ಗೆನೂ ತಿಳ್ಕೊಂಡಿದ್ದೀರಾ ಅಂತ ಕೇಳ್ತಿದ್ದೀನಿ. ಹೌದು ಸರ್, ಒಂದು ಹಸುಗೆ ಇಷ್ಟು ಹುಲ್ ಬೇಕು ಅಂತ ಗೊತ್ತಿರುತ್ತಲ್ವಾ ಸರ್? ಆ ಲೆಕ್ಕದಲ್ಲಿ ಹಾಕ್ತೀರಿ ಅಂದ್ರೆ ವೇಸ್ಟ್ ಮಾಡ್ದಂಗೆ ನೋಡ್ಕೋತೀರಿ? ನೋಡ್ಕೋತೀವಿ ಸರ್, ಏನು ವೇಸ್ಟ್ ಆಗಲ್ಲ, ಅದು ಬಿಟ್ಕೊಂಡಿದ್ರು ಸಂಜೆ ಮತ್ತೆ ಕಟ್ಟಿದಾಗ ತಿನ್ಕೋತೇವೆ ಸರ್. ಓಕೆ, ಹೇಳಿ ಕಾಂತರಾಜ್ ಅವರೇ, ಮೇವನ್ನ ಏನೇನು ಬೆಳ್ಕೋತೀರಿ ಸರ್? ನಾವು ಫಾರಮ್ ಎಲ್ಲ ಕಂಡಿವಿ. ಯಾವುದು? ಕೆಂಪು ಕಡ್ಡಿ ಅಂತ. ಎಲ್ಲಿಂತಂದ್ರಿ? ಅಲ್ಲೇ ಪಕ್ಕ ಹಳ್ಳಿ ಎಲ್ಲ ತಂದು ಹಾಕೊಂಡು ಅಲ್ಲೇ ಒಂದು 7-8 ವರ್ಷ ಆಗುತ್ತೆ ಸರ್ ಅದು ಹಾಕಿ. ಓಕೆ, ಏನಾದರೂ ವಿಶೇಷ? ಮಾಮೂಲಿ ಮೇವು, ಅದು ಹಾಲು ಬರಬೇಕು ಅಂದರೆ ಜೋಳದ ಕಡ್ಡಿನೇ ಹಾಕ್ಬೇಕು. ಇದೇನು ಹೊಟ್ಟೆ ತುಂಬಕ್ಕೆ ಅಷ್ಟು ಬಿಟ್ರೆ ಒಣಲ್ನಂಗೆ ಮಾತೆ ಕಡ್ಡಿಲೇ ಹಾಲು ಚೆನ್ನಾಗಿ ಬರ್ತದೆ. ಓಕೆ, ಈಗ ಅದೊಂದು ಟೈಮ್ ಹಾಕ್ತೀವಿ, ಇದು ಒಂದು ಟೈಮ್ ಹಾಕ್ತೀವಿ. ಸರಿ. ನಾವು ಬೆಳಗ್ಗೆ 4:00 ಎದ್ದು, ನನ್ನ ಮಗ ನಾನು ಇಬ್ರು, ನಾಲ್ಕುವರೆಗೆ ಎದ್ದು ಎಲ್ಲ ತಿಂಡಿ ಕೊಟ್ಬಿಟ್ಟು ಹಸ್ಕೊಳ ಬಿಟ್ಬಿಟ್ಟಿದ್ವಿ, ಹೊಲ್ ಕಟ್ಟಾಕ್ಬಿಟ್ಟು ತಿಂಡಿ ಕೊಟ್ಟು ಹಾಲು ಕರ್ಕೊಂಡು ಮೇವು ಹಾಕ್ಬಿಡ್ತೀವಿ. ಹಾಲು ಕರಿಯೋ ಯಂತ್ರ ಎಷ್ಟು ಇಟ್ಕೊಂಡಿದ್ದೀವಿ? 2 ಸರ್. 2 ಇದೆ. ಸರಿ. ಮೇವು ಕೊಟ್ಟೆ ನನ್ನ ಮಗ, ಅವನು 7 ಗಂಟೆ ಅವನು ಕೆಲಸದಲ್ಲಿ ರಾಮನಗರದಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ, ಅವನು 7:30 ಎಲ್ಲ ಮುಗಿಸ್ಬಿಟ್ಟು ಹೊರಟೋಯ್ತಾನೆ. ಸರಿ. ನೋಡಕ್ಕೆ ನಾವು ಇದ್ದಾಗ 10 ಗಂಟೆ ಮೇಯ್ತಾ ಇರ್ತಾವಲ್ಲ, ಮೇಯ್ದ 10 ಗಂಟೆ ಮೇಲೆ ಎಲ್ಲ ಬಿಚ್ಚಿ ಬಿಟ್ಬಿಡ್ತೀವಿ ಹೊರಗಡೆಗೆ. ಸರಿ. ಬೇರೆ ಜಾಗಕ್ಕೆ ಅದೇ 4 ಗಂಟೆ ಇನ್ನೇನು ತನ್ನ ಹತ್ರ ಹೋಗಲ್ಲ, ನಾವು ಅಲ್ಲೇ ನೀರು ಕುಡ್ಕೊಂಡು ಅಲ್ಲೇ ಮನೆ ಕಂಡು ತಿರ್ಗಾಡ್ಕೊಂಡಿರ್ತೇವೆ. ಆಮೇಲೆ 4 ಗಂಟೆಲಿ ತಿರ್ಗಾ ನಾವು ಕಟ್ ಹಾಕ್ಬಿಟ್ಟು ತಿಂಡಿ ಕೊಟ್ಕೊಂಡು ಅವಕ್ಕೆ ತಿರ್ಗಾ ಎಲ್ಲ ಆದಮೇಲೆ 4:00 ಶುರು ಮಾಡ್ತೀವಿ, 6 ಗಂಟೆಗೆ. 7:00-7:30 ಹಾಲು ಕರೆದೈತೆ, ನನ್ನ ಮಗನು ಬರ್ತಾನೆ ಅಷ್ಟೊತ್ತಿಗೆ, ಹುಡುಕೆ ಕೆಲಸ ಎಲ್ಲ ಮಾಡ್ಕೊಂಡು ತಿರ್ಗಾ ಮೇವು ಹಾಕ್ಬಿಟ್ಟು ಅದ್ರ 9 ಗಂಟೆಗೆ ತಿರ್ಗಾ ಫೀಲ್ಡ್ಗೆ ಬಿಟ್ಬಿಡ್ತೀವಿ ಬಿಚ್ಚು. ಅಂದರೆ ಫೀಲ್ಡಿಗೆ ಬಿಡೋದು ಅಂತಂದರೆ ನಿಮ್ಮ ತೋಟದಲ್ಲಿ ಬಿಟ್ಬಿಡ್ತು? ತೋಟ ಅಲ್ಲ ಸರ್, ನಮ್ಮ ಮನೆ ಹತ್ರನೇ ಹಿಂದ್ಗಡೆ ಒಂದು ದನ ಕಟ್ಟಾಕೋಕ್ಕೆ ಕೊಟ್ಟಿಗೆ ಥರ ಬೇರೆ ಮಾಡ್ಕೊಂಡಿವಿ. ಸರಿ. ಅಲ್ಲಿಂದ ತಿರ್ಗಾಡಕ್ಕೆ ಒಂದು ಜಾಗ ಮಾಡ್ಕೊಂಡಿವಿ, ಒಂದು 60 ಅಡಿ ಆಗಲ್ಲ 60 ಅಡಿ ಆಗಲ್ಲ. ಅದೇ ಅಂದ್ರೆ ಸುತ್ತ ಬೇಲಿ ತರ ಬೇಲಿ ಬೇಲಿ ಹಾಕಬಿಟ್ಟು ಸುತ್ತ. ಯಾವ ತರ ಬೇಲಿ? ಅದು ಪೆನ್ಸನ್ ತಂತಿ ಬರ್ತದೆ ಸರ್. ತಂತಿ ಬೇಲಿ? ಹಾ, ರಿಂಗು ತಂತಿ ಬರ್ತದೆ, ಅದ ಕಂಬ ನೆಟ್ಬಿಡ್ದ ಹಾಕ್ಬಿಟ್ಟಿವಿ. ಸ್ವಲ್ಪ ಕಾಂಪೌಂಡ್ ಮಾಡಿವಿ, ಇನ್ನೊಂದು ಸ್ವಲ್ಪ ಮಾಡಬೇಕು. ಆಮೇಲೆ ಕುರಿಗೆಲ್ಲ ಸೈಲೇಜ್ ಮಾಡ್ಕೊಂಡಿವಿ. ಓಕೆ. ಈಗ ಮೊದಲನೇದು ಮೇವಿಂದ ಹೇಳಿ, ಈಗ ಒಂದು ತಾವು ಹೇಳಿದ್ರೆ ಇದನ್ನ ನೇಪಿಯರ್ ಹಾಕಿ, ಎಷ್ಟು ಪ್ರದೇಶದಲ್ಲಿ ಹಾಕಿದಿರಿ? ಸರ್ ಒಂದು ಎಕರೆ ಹಾಕೊಂಡ್ವಿ ಅಂದ್ರೆ ತೋಟದೊಳಗಡೆ ಇಲ್ಲ ಇಲ್ಲ ಬೇರೆ ಬೇರೆ ಒಂದ್ ಎಕರೆ ಹಾಕಿವಿ. ನೀರು ಹನಿ ನೀರಾವರಿ ಮಾಡಿದ್ರೆ ಇಲ್ಲ ಸರ್ ಹನಿ ನೀರ ನಮ್ಗೊಂದು ಸ್ವಲ್ಪ ಬ್ಯಾಸ್ಕೆಲ್ ಬೋರ್ ನೀರು ಕಮ್ಮಿ ಸ್ವಲ್ಪ ಬ್ಯಾಸ್ಕೆಲ್ ಒಣಗ್ಬಿಡ್ತದೆ ಆವಾಗ ನಾವು ಬೇರೆ ಕಡೆ ಸಿಕ್ಕಡ್ಡಿ ತಗೊಂಡು ಈಗ ಮೇಂಟೈನ್ ಮಾಡ್ತೀವಿ. ಮಳೆಗಾಲದಲ್ಲ ಜಾಸ್ತಿ ಬರ್ತದೆ. ಆಯ್ತು, ಈ ಜೋಳ ಬೆಳಿತೀನಿ ಅಂದ್ರಲ್ಲ ಅದನ್ನ ಜೋಳ ಒಂದು ಸ್ವಲ್ಪ ಬೆಳ್ಕತ್ತೀವಿ ತಕ್ಕತ್ತೀವಿ ಸರ್ ಟನ್ ಲೆಕ್ಕ ತಕ್ಕಂಡು ಅದು ಕುರಿಗಳಿಗೆ ಟಗರುಗಳಿಗೆಲ್ಲ ಸೈಲೇಜ್ ಮಾಡ್ತೀವಿ. ಹತ್ತಡಿ ತೊಟ್ಟಿ ಕಟ್ಸಿವಿ ಎರಡ, ಅದು ಒಂದು ತೊಟ್ಟಿ 6 ಟನ್ ಹಿಡಿತದೆ. ಸೈಲೇಜ್ ಆಮೇಲೆ ಹೇಳಿ, ಈಗ ಜೋಳ ಬೆಳೆಯಲ್ವಾ ನೀವು? ನಾವು ಬೆಳೆಯೋದು ಕಮ್ಮಿ ಕಮ್ಮಿ ಕಮ್ಮಿ ಖರೀದಿ ಮಾಡ್ತೀವಿ. ಈಗ ನೀವು ಮೇವು ಅಂತ ಬೆಳ್ಕತ್ತಿರೋದು ಬರೀ ಫಾರಂ ಕಡ್ಡಿ ಈಗ ತೋಟಕ್ಕೆ ಅಲ್ಜೋಳ ಕಡ್ಡಿ ಹಾಕತ್ತೀವಿ, ಅದೇನು ಮಾತೆ ಕಡ್ಡಿ ಹಾಕಲ್ಲ, ಮಾಮೂಲಿ ಕಡ್ಡಿ ಹಾಕೊಂಡು ಕುಯ್ದು ಮೇಯಿಸ್ತೀವಿ. ಹಸಿರು ಮೇವು ಹಸಿರು ಮೇವು ಅಲ್ವಾ? ಒಣ ಮೇವು ಅಂದ್ರೆ ಬರೀ ಭತ್ತದಲ್ ಭತ್ತದ ಈಗ 1.5 ಲಕ್ಷ ರೂಪಾಯಿ ಉಲ್ತಾಂಡಿ ಸರಿ ಇದ್ರಲ್ಲಿ ಈ ಸುಗ್ಗಿಲಿ ತಗದ್ ಲಾಭ ಮಾಡಿಕೊಂಡ್ಬಿಡ್ತೀವಿ. 1.5 ಲಕ್ಷದ ಭತ್ತುಲ್ಲೇ ತಗೊಂಡು ಎಷ್ಟು ಎಕರೆ ಇದೆ ಅದು? ಅದು 9 ಎಕರೆ ತಗೊಂಡಿದೆ. ಪರವಾಗಿಲ್ಲ ನೋಡಿ, ಭತ್ತಕ್ಕಿಂತ ಹುಲ್ಗೆ ಜಾಸ್ತಿ. 13,000 ಒಂದು ಎಕರೆ ಸರಿ. ಆಯ್ತು, ಮತ್ತೆ ರಾಗಿ ಕಡ್ಡಿ? ರಾಗಿ ಕಡ್ಡಿನ ಕುರಿಗೆ ತಕತೀವಿ, ಕುರಿಗೆ ಅಲ್ಲಿ ಅಪ್ಪಕಪ್ಪಕ್ಕೆ ಸಿಕ್ಕು ತೆಗೆದು ಮಡಿಕೊಂಡು ಒನ್ ಟೈಮು ಬೆಳಗ್ಗೆ ಕುರಿಗೆ ರಾಗಿ ಕಡ್ಡಿ ಹಾಕ್ತೀವಿ, ತಿರ್ಗಾ ಮಧ್ಯಾಹ್ನ ಹಸಿರುಳ್ಳಿ ಹಾಕ್ತೀವಿ, ಸಂಧ್ಯಾ ಸೈಲೇಜ್ ಹಾಕ್ತೀವಿ. ಓಕೆ, 3 ಟೈಮ್. ಆಯ್ತಪ್ಪ, ಈಗ ನೀವು ಏನು ಸೈಲೇಜ್ ಹೇಳಿದ್ರಲ್ಲ ಅದನ್ನು ಹೇಳಿ ಸರ್. ಸೈಲೇಜ್ ಅಂದರೆ ಈಗ 10 ಅಡಿಗೆ ತೊಟ್ಟಿ ಕಟ್ಸಿವಿ, 5 ಅಡಿ ಹೈಟು, 10 ಅಡಿ ಅಗಲಕ್ಕೆ, ಅದು ಒಂದು ಗುಂಡಿ 6 ಟನ್ ಹಿಡಿತದೆ. ಅದೆಲ್ಲ ತಂದ್ಬಿಟ್ಟು ಕಡ್ಡಿ ಆ ಮಿಷಿನ್ ಹೊಡೆದು ಎಲ್ಲ ತುಂಬ ಪ್ಯಾಕ್ ಮಾಡಿಬಿಡ್ತೀವಿ. ಅದು ಒಂದು ತಿಂಗಳು ಬಿಟ್ಕೊಂಡು ತೆಗೆದ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಷ್ಟೆಷ್ಟು ಬೇಕು ಎಷ್ಟೆಷ್ಟು ಬೇಕು ಆಗ್ತಾ ಇರ್ತೀವಿ. ಅದೇನು 1 ವರ್ಷ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ ಸರ್. ಅದು ಇಲ್ಲ. ಒಟ್ಟು ಎಷ್ಟು ಟನ್ ಇದನ್ನು ಸೈಲೇಜ್ ಮಾಡ್ಕೋತೀರಿ ಸರ್? ಒಂದು ಗುಂಡಿ ತುಂಬ ಖಾಲಿ ಆಯಿತು ಅಂದರೆ ತಿರ್ಗಾ ಅದಕ್ಕೆ ಮಾಡ್ತೀವಿ. ಓಹ್, ಹಾಗೆ. ಇದು ಟನ್ ಲೆಕ್ಕ ಏನಿಲ್ಲ? ಟನ್ ಲೆಕ್ಕ ಅಂದ್ರೆ ಒಂದು 6 ಟನ್ ಹಿಡಿತದೆ. ಒಂದು ಅದು 6 ಟನ್ ತಂದು ತುಂಬಿಡ್ತೀವಿ. ಸರಿ. ಆಮೇಲೆ ಇನ್ನೊಂದು ಖಾಲಿ ಆಯ್ತದಲ್ಲ, ಅದು ಖಾಲಿ ಆದ್ಮೇಲೆ ಅದು ಶುರು ಮಾಡ್ತೀವಿ. ಅದೆಷ್ಟು ಹಿಡಿಯುತ್ತೆ? ಅದು ಅಷ್ಟೇ, 6 ಟನ್. ಅಂದ್ರೆ ಸದಾ ನಿಮ್ಮ ಹತ್ರ 6 ಟನ್ ಸೈಲೇಜ್ ಇರ್ತದೆ. ಸೈಲೇಜ್ ಇರುತ್ತೆ ಅಲ್ವಾ? ಅದನ್ನು ತಯಾರು ಮಾಡಕ್ಕೆ ನಿಮಗೆ ಚೆನ್ನಾಗಿ ಅನುಭವ ಆಗಿದೆ? ಗೊತ್ತು ಗೊತ್ತು ಸರ್. ಏನಾದ್ರು ಹೋಗಿ ತರಬೇಕು? ಇಲ್ಲ ಏನಿಲ್ಲ, ಎಲ್ಲ ಗೊತ್ತು. ಹೆಂಗ್ ಮಾಡೋದು ಹೇಳಿ ಒಂಚೂರು ಸರ್. ಅದು ಎಲ್ಲ ಮಿಷಿನ್ ಹೊಡ್ಕೊಂಡು. ಯಾವ್ದ್ರಲ್ಲಿ? ಚಾಪ್ ಕಟ್ರಲ್ಲಿ. ಹೌದಾ? ಪುಡಿ ಮಾಡ್ಕೊಂಡು. ಅಂದ್ರೆ ನೀವೀಗ ಹಸಿಗೆ ಮೇವು ಕೊಡ್ಬೇಕಾದ್ರೂ ಅದನ್ನು ಚಾಪ್ ಕಟ್ರಲ್ಲಿ ಕಟ್ ಮಾಡ್ಕೊಡೋದು. ಅಂದ್ರೆ ನೇಪಿಯರ್ ಆದ್ರೂ ನೇಪಿಯರ ಚಾಪ್ ಕಟ್ರೆ ಕಟ್ ಮಾಡೋದು. ಓಕೆ, ಅದನ್ನೀಗ ಚೆನ್ನಾಗಿ ಕಟ್ ಮಾಡ್ತೀವಿ. ಆಮೇಲೆ ಕಟ್ ಮಾಡ್ಕೊಂಡು ಬೆಲ್ಲ ಮೆಂಡರ್ ಮಿಕ್ಸರ್ ಅಂತ ಬರ್ತದೆ, ಆಮೇಲೆ ಉಪ್ಪು ಎಲ್ಲನೂ ಒಂದು ಬೋಸಿಗೆ ಸುರ್ಕೊಂಡು ಮಿಕ್ಸ್ ಮಾಡ್ಕೊಬಿಟ್ಟು ನೀರು ಇಕ್ಕತ್ತೀವಿ. ಒಂದೊಂದು ವರ್ಷ ಸುರಿದ್ಬಿಟ್ಟು ತುಣ್ಕೊಂಡು ಅದನ್ನು ನೀರು ಹೆಚ್ಕೊಂಡು ಎಲ್ಲ ಟೈಟಾಗಿ ತುಣಿಬೇಕು ಸರ್. ಅದು ಒಂದು ಸ್ವಲ್ಪ ಪಸಿ ಸಿಕ್ಕಿದ್ರು ಅದು ಹೋಗ್ಬಿಡ್ತ ಕೊಳ್ತೋಯ್ತದೆ. ಎಲ್ಲ ಟೈಟಾಗಿ ತುಣ್ಕೊಂಡು ಮಾಡಿ ಎಲ್ಲ ಕವರ್ ಬಿಟ್ಕೋಬೇಕು ಕಡೆಯಿಂದವ. ಕವರ್ ಬಿಟ್ಕೊಂಡು ಎಲ್ಲ ಪ್ಯಾಕ್ ಮಾಡು, ಗಾಳಿಯವನ್ನು ಉಗ್ದಂಗೆ ಎಲ್ಲ ಪ್ಯಾಕ್ ಮಾಡ್ಬಿಡ್ತೀವಿ. ಪ್ಯಾಕ್ ಮಾಡಿಬಿಟ್ಟು ಮೇಲೆ ಸೀಟ್ಗಳು ಮುಚ್ಚಿಬಿಡ್ತೀವಿ. ಮಳೆ ಗಾಳಿ ಆಡಬಾರ್ದು ಆ ತರ? ಗಾಳಿ ಆಡಬಾರ್ದು ಸರ್. ಧಮ್ಮಸ್ ಮಾಡಬೇಕು, ತುಣಿ ತುಂಬಬೇಕು. ಸ್ವಲ್ಪ ಗಾಳಿ ಆಡಿದ್ರು ಹೊರಟೈತದ ಅದು. ಆ ತರ ಮಾಡ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ಮೇಲೆ ಆಗೋಡೆಗೋಡ ಸೀಟ್ ಮಾಡ್ಬಿಡ್ತೀವಿ. ಸರಿ. ಮಳೆ ಗಿಳೆ ಹೋದ್ರೆ ನೀರು ಹೋಗ್ಬಾರ್ದು, ಒಳಕ್ಕೆ ಬಿಸಿಲು ಬೀಳಬಾರ್ದು. ಸೀಟ್ ಮಾಡಕ್ಬಿಟ್ಟು ಒಂದು ತಿಂಗಳ ಮೇಲೆ ಅದು ಒಂದು ಸೀಟ ಒಂದು ಸೈಡ್ಗೆ ಎತ್ತ ಮಾಡಿಕೊಂಡು ಅಲ್ಲೇ ತಕೊಂಡು ತಿರ್ಗಿ ಅಲ್ಲೇ ಮುಚ್ಕೋತೀವಿ. ಅಂದ್ರೆ ಈಗ ಒಂದ್ಸರಿ ಓಪನ್ ಮಾಡ್ಬಿಟ್ಮೇಲೆ ಅದನ್ನ ಬಳಸ್ತಾ ಇರ್ತೀವಿ ಅಲ್ವಾ? ನೀವು ನೋಡಿದಿರಾ ಜ್ಯೋತಿ ಅವರು? ಸರ್ ನೋಡಿದೀವಿ, ಮನೆ ಹತ್ರನೇ ಮಾಡ್ಕೊಂಡಿರೋದಲ್ವಾ. ಅಲ್ವಾ? ನೀವೇನಾದ್ರೂ ಭಾಗವಹಿಸಿದಿರಾ ಅದರಲ್ಲಿ ತುಂಬೋದ್ರಲ್ಲಿ? ಇಲ್ಲ ಇಲ್ಲ ಸರ್, ಅದೆಲ್ಲ ಆಳ್ಗಳ ಕೈಲಿ ಮಾಡಿಸ್ತೀವಿ ಸರ್. ಅಲ್ವಾ? ಈಗ ಅದನ್ನ ತಗೊಂಬಂದು ದನಕ್ಕೆ ಕೊಡೋದು ಕೊಡ್ತಾರೆ ಸರ್ ಇವರೇನೆ? ಹೌದಾ? ಅದನ್ನ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ ತಾಯಿ ದನಕ್ಕೆ? 17 ಇಲ್ಲ ನೀವು? ಅದು ದನಗಳಿಗೆ ಹಾಕಲ್ಲ ಸರ್, ಕುರುಗಳಿಗೆ ಮಾತ್ರ. ಕುರಿಗಳಿಗೆ ಮಾತ್ರ? ದನಕ್ಕೋಸ ಯಾಕೆ ಏನಂತೆ ಬೇಡ ಅಂತೇಳಿ ಅದನ್ನ ಸುಮ್ಮನೆ ಹಿಂಗೇನೆ ಕಟ್ ಮಾಡಿಬಿಟ್ಟು ಹಂಗೆ ಸುರಿದು ಬಿಡ್ತೀವಿ ಸರ್. ಇದು ಒಂದೊಂದು ಟ್ರೈ ಅಂತಿದೆ, ಟ್ರೈಯಲ್ಲಿ ಒಂದೊಂದು ಟ್ರೈ ಸುರಿದು ಬಿಡ್ತೀವಿ ಸರ್ ಅದರಲ್ಲಿ. ಸರಿ, ಈಗ ಹಾಲೆಲ್ಲ ಕರಿತೀರಲ್ಲ, ಕರೆದಿದ್ದ ಹಾಲು ಏನು ಮಾಡ್ತೀರಿ? ಡೈರಿಗೆ ಹಾಕ್ತೀವಿ ಸರ್. ಎಲ್ಲದೇ ಡೈರಿ ನಮ್ಮೂರಲ್ಲೇ ಇತ್ತು, ಇವಾಗ ನಾವು ಪ್ರೈವೇಟ್ ಡೈರಿಗೆ ಹಾಕ್ತಾ ಇದ್ದೀವಿ ಸರ್. ಹೌದಾ? ಯಾಕೆ, ಏನು ಕಾರಣ? ರೇಟ್ ಜಾಸ್ತಿ ಕೊಡ್ತಾರೆ ಅಂತಲ್ಲ? ಹೌದು ಸರ್, ಅದು ಹೆಂಗೆ ಡಿಗ್ರಿ ಬರುತ್ತೆ ಹಂಗೆಲ್ಲ ದುಡ್ಡು ಬರುತ್ತೆ ಮಾಡ್ತಾರೆ. ಹೌದಾ? ಏನು ಧಾರಣೆ ಸಿಗ್ತಾ ಇದೆ ಒಂದು ಲೀಟ್ರ್ ಹಾಲ್ಗೆ ಸರ್? ಅದು ಡಿಗ್ರಿ ನಮ್ಮದು ಯಾವ ರೀತಿ ಬರುತ್ತೆ ಹಂಗೆ 37, 38, 36 ಹಿಂಗೆಲ್ಲ ಸಿಗುತ್ತೆ ಸರ್. ಹೌದಾ? ಓಹೋ, ಈಗ 36 ಡಿಗ್ರಿ ಬಂದರೆ ಎಷ್ಟು ಕೊಡ್ತಾರೆ ಅವರು? 36 ರೂಪಾಯಿ ಕೊಡ್ತಾರೆ? ಅದು ಇನ್ನೂ ಜಾಸ್ತಿ ಕೊಡ್ತಾರೆ? ಇಲ್ಲ ಸರ್, ಅದು ನಾವು ಎಷ್ಟು ಡಿಗ್ರಿ ಮೇಲೆ ಸರ್ ಅದು. ಹೌದು, ಈಗ ಒಳ್ಳೆ ಡಿಗ್ರಿ ಹಾಲು ಬರ್ಬೇಕಪ್ಪ ನಂಗೆ. ಹೆಂಗ ಹೊಸ ಸಾಕ್ಬೇಕು ಇದನ್ನೆಲ್ಲ ಮೇಂಟೈನ್ ಮಾಡ್ಬೇಕು ಸರ್ ನಾವು? ಅದನ್ನ ಹೇಳ್ಕೊಡಿ ನಂಗೆ. ಹಾ, ಮೇಂಟೈನ್ ಅಂದ್ರೆ ಏನ್ ಮಾಡ್ಬೇಕು? ತಿಂಡಿ ಕೊಡ್ಬೇಕು, ಹಸಿರು ಮೇವು ಹಾಕಬೇಕು. ಆಮೇಲೆ ಅದಕ್ಕೆ ಪೌಡ್ರು ಬರುತ್ತೆ ಸರ್, ಅದೆಲ್ಲ ಹಾಕಿದ್ರೆ ಡಿಗ್ರಿ ಬರುತ್ತೆ. ಅಷ್ಟೇನೆ, ಬಹಳ ಸುಲಭ ಹೇಳ್ಬಿಟ್ರೆ. ಪ್ರೀತಿಯಿಂದ ನೋಡ್ಕೋತೀರಿ ಹಸುನ, ಎಲ್ಲಕ್ಕೂ ಹೆಸರೇನಾದ್ರು ಕಟ್ಕೊಂಡಿದ್ದೀರ? ಇಲ್ಲ ಇಲ್ಲ ಸರ್. ಇಂಥವ್ ಇಂಥ ಹಸ ಅಂತ ಗುರುತಿಸೋದು ಹೆಂಗೆ? ನಮಗೆ ಗೊತ್ತಿರುತ್ತಲ್ಲ ಸರ್, ಡೈಲಿ ನೋಡ್ತಾ ಇರ್ತೀವಿ. ಹೌದಾ? ಕರುಗಳನ್ನ ಚೆನ್ನಾಗಿ ಪಾಲನೆ ಮಾಡ್ತೀರಿ? ಹೌದಾ? ಗಿಣ್ಣಲ್ಲಿ ಚೆನ್ನಾಗಿ ಕುಡಿಸ್ತೀರಾ ಕರುಗಳಿಗೆ? ಕುಡಿತೇವೆ. ಈಗ ಕರುಗಳಿಗೆ ನೀವು ಕರೆದ್ಬಿಟ್ಟು ಹಾಲು ಕುಡಿಸ್ತೀರಾ ಅಥವಾ ತಾಯಿ ಕೆಚ್ಚಲಲ್ಲೇ ಹಾಲು ಕುಡಿಸ್ತೀವಿ? ಹೌದಾ? ಹುಟ್ಟಿದ ಕರುಗೂ ಹಾಗೇನೆ ಸರ್, ಒಂದು ಟೈಮ್ಗೆ 3 ಲೀಟರ್ ಹಾಲು ಕುಡಿಸ್ತೀವಿ ಸರ್. ಅಲ್ವಾ? ಈಗ ಹಾಲು ಕರೆಯೋದಕ್ಕೆ ಮಿಷಿನ್ ಇದೆ ಅಲ್ವೇ ನಮ್ಮ, ಅಂದರೆ ಹಾಲು ಒಂಚೂರು ಕೆಡದಂಗೆ ಅದನ್ನು ನೀಟಾಗಿ ತುಂಬಿ ಡೈರಿಗೆ ಹಾಕೋವರೆಗೂ ನಿಮ್ಮ ಜವಾಬ್ದಾರಿನೂ ಅಥವಾ ನಮ್ಮ ಜವಾಬ್ದಾರಿನೇ ಸರ್ ಅದು? ಓಕೆ. ಈಗ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಏನು ವ್ಯವಸ್ಥೆ ಇಟ್ಕೊಂಡಿದ್ರಿ? ಇಲ್ಲ ಸರ್, ಬೋರ್ ಇದೆಯಲ್ಲ ನಮ್ಮದೇನೆ, ಪೈಪ್ ಹಾಕೊಂಡಿದ್ದೀವಿ ಅಲ್ಲಿ, ಅವಾಗೆಲ್ಲ ಬಿಟ್ಟಾದ್ಮೇಲೆ ಕಸ ಎಲ್ಲ ಗುಡಿಸ್ಬಿಟ್ಟು ನೀಟಾಗಿ ನೀರು ಹಿಡಿದ್ಬಿಡ್ತೀವಿ ಸರ್. ಹೌದಾ? ಅಂದ್ರೆ ಮೋಟರ್ ತರ ಏನಾದ್ರು ಇಟ್ಕೊಂಡಿದ್ದೀರಾ? ಮೋಟರ್ ಸ್ಟಾರ್ಟ್ ಮಾಡೋದು ಮನೆ ಪಕ್ಕದಲ್ಲೇ ಇದೆ ಸರ್. ಹೌದಾ? ಈಗ ಅವೆಲ್ಲ ಸಗಣಿ ಗಿಗಣಿ ಎಲ್ಲ ಹೋಗಿ ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ಆಮೇಲೆ ಗುಡಿಸ್ಬಿಟ್ಟು ಆಮೇಲೆ ನೀರ್ ಹಿಡಿದ್ಬಿಟ್ಟು. ಗೋಬರ್ ಘಟಕ ಏನಾದ್ರು ಇಟ್ಕೊಂಡಿದ್ದೀರಾ? ಇಲ್ಲ ಸರ್, ಇಟ್ಕೊಂಡಿಲ್ಲ, ಅದು ಕೆಟ್ಟೋಗ್ಬಿಡ್ತು, ಮತ್ತೆ ಮಾಡಿಸಿಲ್ಲ ಸರ್. ಅಂದ್ರೆ ಸಿಲಿಂಡರ್ ಗ್ಯಾಸ್? ಸಿಲಿಂಡರ್ ಗ್ಯಾಸ್. ಇಷ್ಟೊಂದು ಹಸು ಸಾಕೊಂಡಿದ್ರಿ, ಮನೆಯವ್ರಿಗೆ ಹೇಳೋದಲ್ವೇ ಒಂದು ಗೋಬರ್ ಗ್ಯಾಸ್ ಮಾಡಿಸ್ಕೊಡಿ, ಗ್ಯಾಸ್ ಉಳಿತಾಯ ಆಯ್ತದೆ ಅಂತ. ಹಿಂದೆ ಗ್ಯಾಸ್ ಅಲ್ಲಿ ಅಡಿಗೆ ಮಾಡಿದ್ದೀರಾ? ಹಿಂದೆ ಇರ್ಲಿಲ್ಲ ಸರ್, ಇತ್ತೀಚೆಗೆಲ್ಲ ಸರ್ ಬಂದಿದ್ದು. ಅಂದ್ರೆ ಗವರ್ ಗ್ಯಾಸ್ ಮಾಡಿಸಿದ್ವಿ ಸರ್ ನಾವು. ಅದನ್ನೇ ಮಾಡ್ತಿದ್ವಿ. ಚೆನ್ನಾಗಿತ್ತ? ಅನುಕೂಲ ಆಗಿತ್ತ? ಅನುಕೂಲ ಇತ್ತು. ಯಾಕೋ ಇದ್ದಕ್ಕಿದಂಗೆ ಅದು ಹಳೆ ಮನೇಲಿ ಇತ್ತು, ಅವಾಗ ಯಾಕೋ ಹೊರಟೋಗ್ಬಿಡ್ತದ್ದು, ಆಮೇಲೆ ಮಾಡಿಸ್ಲಿಲ್ಲ ಮತ್ತೆ ಇನ್ನ ಸರ್. ಓಕೆ. ಈಗ ಹಂಗಾದ್ರೆ ಸಗಣಿ ಗಂಜಲ ಎಲ್ಲದೂ ಕೂಡ ಗೊಬ್ಬರ ತೋಟಕ್ಕೆ ಹೋಯ್ತದೆ ಸರ್. ಅದು ಬಾವಿ ಓಪನ್ ಬಾವಿಗೆ ಬೋರ್ ಹಾಕ ಪೈಪ್ ಉಣಿಸ್ಬಿಟ್ಟಿದ್ದೀವಿ, ಅದನ್ನ ತೊಳೆದೆಲ್ಲ ಬಾವಿ ಹೊರಟೈತದೆ ಸರ್, ಅದನ್ನ ತೋಟಕ್ಕೂ ಉಪಯೋಗಿಸ್ಕೊತೀವಿ. ಅಲ್ವಾ? ಅಂದ್ರೆ ಈಗ ಎರೆಹುಳ ಏನಾದ್ರು ಸಾಕೊಂಡಿದ್ದೀರಾ? ತೊಟ್ಟಿ ಮಾಡ್ಕೊಂಡಿದ್ದೀರಾ ಸರ್? ಹತಾರ ಏನ್ ಮಾಡಿಲ್ಲ, ಎರೆಹುಳ ಏನ್ ಮಾಡ್ಕೊಂಡಿಲ್ಲ. ಈಗ ಕೊಟ್ಟಿಗೆ ಸ್ವಚ್ಛಗೊಳಿಸೋದು, ಕೊಟ್ಟಿಗೆ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಹಸುಗಳನ್ನ ಆರೋಗ್ಯವಾಗಿ ನೋಡ್ಕೊಳ್ಳೋದು ಎಲ್ಲ ನಿಮ್ಮ ಜವಾಬ್ದಾರಿ. ಮಾಡ್ತೀವಿ ಸರ್, ಇಬ್ರು ಸೇರೆ ಮಾಡ್ತೀವಿ. ಅಲ್ವಾ? ಹೇಳಿ ಸರ್ ಒಂದು ಸ್ವಲ್ಪ, ನಿಮ್ಮ ಹಸುಗಳಿಗೆ ಮೈ ತೊಳೆಯೋದು ಹೇಗೆ ಸರ್? ಅದರ ನಿರ್ವಹಣೆ ಹೇಗೆ? ಮೈ ತೊಳೆಯೋದು ತುಂಬಾ ಕಮ್ಮಿ ಸರ್ ನಾವು. ಹೆಂಗೆ ಅಂದ್ರೆ ಹಸುಗಳ ಕಟ್ಟಿಕ್ಕಿಲ್ವಲ್ಲ, ಅದರಿಂದ ಹಸುಗಳೇನು ಗಲೀಜ್ ಹಾಕಿಲ್ಲ, ಗಲೀಜೆ ಮಾಡ್ಕೊಳ್ಳಿಲ್ಲ. ಒಂದು ಗಂಟೆ ಎರಡು ಗಂಟೆ ಕಟ್ಟೋದು, ಮೇವು ಮೇಗ್ ಬಿಟ್ಟಾಗೆಲ್ಲ ತೊಪ್ಪೆ ತಾಕ್ಬಿಡ್ತೀವಲ್ಲ, ಅದರಿಂದ ಅವ್ನ ನಮ್ಮ 3 ತಿಂಗಳಿಗೊಂದ್ಸಾರ ಮೈ ತೊಳಿದವರು, ಇಲ್ಲ ಯಾವಾಗ ಟೈಮ್ ಸಿಗ್ತಾ ಒಂದು 3 ತಿಂಗಳು 2 ತಿಂಗಳು ತೊಳಿತೀವಿ ಅಷ್ಟೆ, ಗಲೀಜ್ ಮಾಡ್ಕೊಂಡಿದ್ರೆ ಯಾರು ಅದು ಏನು ಇದಿಲ್ಲ ಸರ್, ಮಾಡಿ ತೊಳಿಯೋದಿಲ್ಲ. ನಾವು ಕರುಗಳು ಅಷ್ಟೇ ಸರ್, ಸಪ್ರೇಟ್ ಮಾಡ್ಬಿಟ್ಟಿವಿ, ಕರುಗಳಿಗೆ ಬೇರೆ. ಒಂದು 5 ಈಗ ಎಲ್ಲ ಈಟ್ ತಕ್ಕಡೆ ಕಡಿಸವೆ, ಅವೆಲ್ಲ ಒಂದು 5 ಕಡಿಸು ಒಂದ್ ಕಡೆವೆ ಸರಿ, ಅವು ಅಷ್ಟೇ ಬಿಟ್ಬಿಡೋದೆ, ಅವು ಅಲ್ಲೇ ಮೇವ್ ಹಾಕೋದು ಅಲ್ಲೇ ಇರೋದೆ, ಅಲ್ಲೇ ಒಂದು ತೊಟ್ಟಿ ಮಡಗಿವಿ ನೀರು ತಿರುಗಿ ಬಿಟ್ಬಿಡೋದು ಕುಡಿತವೆ. ಅಂದ್ರೆ ತಾಯಿ ಜೊತೆ ಅಂದ್ರೆ ಕರುಗಳನ್ನ ಇಟ್ಕೊಳ್ಳಲ್ಲ ನೀವು? ಅವೇ ಸಪ್ರೇಟು. ಆಮೇಲೆ ಸಣ್ಣಗರ್ಗಳೇ ಸಪ್ರೇಟು, ಈಗ ಹಾಕೋದ್ ಕರುಗಳು ಇರ್ತಾವಲ್ಲ ಅವು ಸಪ್ರೇಟ್ ಇರ್ತವೆ, ಹಸುಗಳೇ ಸಪ್ರೇಟು, ಆತರ ಬೇರೆ ಬೇರೆ ಮಾಡ್ಕೊಂಡಿವಿ. ಅವುಗಳ ಆರೋಗ್ಯ ನಿರ್ವಹಣೆ, ಆರೋಗ್ಯ ಎಲ್ಲ ಅಲ್ಲಿ ನಮ್ಗೊಬ್ರು ಸುರೇಶ್ ಅಂತ ಡಾಕ್ಟರ್ ಅವ್ರೆ ಫೋನ್ ಮಾಡಿದ್ರು ಬಂದು ನೋಡ್ತಾರೆ. ಆಮೇಲೆ ಅವಕ್ಕೇನು ಬಿಡೋದ್ರಿಂದ ಯಾವುದೇ ಸಮಸ್ಯೆ ಬರಲ್ಲ ಸರ್, ಹಸ್ಕೊಳ್ಬಿಟ್ರೆ ಬಾವು ಅಂತಾನೆ ನಮ್ಗೆ ಬಿಡೋಕೆ ಶುರು ಮಾಡಿದ್ಮೇಲೆ ಯಾವ ಬಾವು ಅನ್ನೋದೇ ಇಲ್ಲ, ಪ್ರತಿ ದಿವಸ ಬಾವು ಆಗೋನಂದ ಸರ್ ಮುಂಚೆ ಮುಂಚೆ. ಈಗ ಹಸ್ಕೊಳ್ ಬಿಡಕ್ಕೆ ಶುರು ಮಾಡಿದ್ಮೇಲೆ ನಮ್ಗೆ ಏನು ಹಸ್ಕೊಳ ಆರೋಗ್ಯನೇ ಏನು ಯಾವುದೇ ತೊಂದರೆ ಇಲ್ಲ. ಅಂದ್ರೆ ನೀವು ಹೇಳೋದು ಕೊಟ್ಟಿಗೆನಲ್ಲಿ ಹಸುಗಳನ್ನು ಕಟ್ಟಬಾರ್ದು? ಅಲ್ವಾ, ಕಟ್ಟರೆ ಒಂದು ಆಳು ಅಲ್ಲೇ ಇರಬೇಕು, ತೊಪ್ಪೆ ಹಾಕತ್ತವೆ ಅದ್ರ ಮನೆ ಮನೆ ಕತ್ತವೆ, ಅದು ಹಸುಗಳಿಗೂ ತುಂಬ ಇದು. ಬಿಟ್ಬಿಟ್ಟಾಗ ಏನು ಯಾರು ಇರಬೇಕಾಗಿಲ್ಲ, ನೀವೆಲ್ಲರೂ ಈಗ ನಾವು ಬಿಟ್ಬಿಟ್ಟು ಬಂದ್ಬಿಟ್ಟಿವಿ, ಇನ್ನು ನಾವು 4 ಗಂಟೆ ಅವ್ನು ಓಡಿ ಕೇಳಿ ಅವ್ರು ಎಲ್ಲೂ ಅದ್ರ. ಅಲ್ಲ ಈಗ ಬಿಸಿಲಲ್ಲೆಲ್ಲ ಬಿಸಿಲಿನಲ್ಲಿ 2 ಅದೇ ಸರ್ ನಮಗೆ, ಏನು ಸೀಟು ಹಾಕಿವಿ, ಮರ ಅದೇ ಒಂದ್ ಕಡೆ, ಬಿಸಿಲು ಅದೇ, ಅವಿಷ್ಟ ಬಂದಾಗ ಎಲ್ಲಿ ಬೇಕಾದ್ರೆ ಮನಿಕೋಬಹುದು. ಹೌದಾ? 3 ತೊಟ್ಟಿಯಾವೆ ಅಲ್ಲಿ ಒಳಗೆ, ನೀರು ಕುಡ್ಕೋಬೋದು ಯಾವಾಗ ಬೇಕು ಅವಾಗ, ಅಲ್ಲೇ ಮನೆ ಕಳೋದು. ನಳಗ್ ಬೇಕಾದ್ರೆ ಮನಿಕೋಬಹುದು, ಬಿಸಿಲಲ್ಲ ಮನಿಕೋಬಹುದು, ಅವು ಅವು ಬೇಕಾದಾಗ ನೀರು ಕುಡಿಬಹುದು, ಅದ್ರದ್ದೇನು ಅವಕ್ಕೆ ಇದಿಲ್ಲ. ಅಂದ್ರೆ ಈಗ ನೀವು ಬೆಳಗ್ಗೆ ಅವಕ್ಕೆ ತಿಂಡಿ ಕೊಡ್ತೀರಿ, ಹಾಲು ಕರೆದ್ಮೇಲೆ ಮೇವು ಹಾಕ್ತೀರಿ, ಮೇವೆಲ್ಲ ತಿಂದ್ಮೇಲೆ ಬಿಟ್ಬಿಡ್ತೀರಿ, 9 ಗಂಟೆಗೆಲ್ಲ ಮೇವು ತಿಂದ ಆಗೋಯ್ತದೆ, 9:30 ನಡೀರಿ ವಾಕಿಂಗ್ ಒಂಬತ್ತುವರೆಗೆ ಬಿಟ್ಬಿಡ್ತೀವಿ ಸರ್, ಬಿಡ್ತೀವಿ, ಬಿಟ್ಬಿಟ್ಟು ಕೊಟ್ಟಿಗೆ ಕ್ಲೀನ್ ಮಾಡ್ಬಿಟ್ಟು ಕಟ್ಟಿತ್ತವ ಅಲ್ಲಿ ಮುಗಿತ್ ನಮ್ಮ ಕೆಲಸ. ಈಗ ಹೊರಗಡೆ ಎಲ್ಲ ಓಡಾಡುವಾಗ ತೊಪ್ಪೆ ಗಿಪ್ಪೆ ಹಾಕತ್ತವಲ್ಲ, ಅದು ಬೆಳಗ್ಗೆ ಸಾಯಂಕಾಲ ಹಸ್ಕೊಳ್ ತಿರ್ಗಾ ಜಗ ಆಲ್ಕರಿ ಜಗ ಕಟ್ಬಿಟ್ಟು ತೊಪ್ಪೆ ತುಂಬಾಕ್ಬಿಡ್ತೀವಿ, ಅಲ್ಲಿ ತುಂಬಾಕ್ಬಿಡ್ತೀವಿ, ಪಕ್ಕ ಅಲ್ಲೇ ತುಂಬ ಸುರಿದ್ಬಿಡ್ತೀವಿ. ಬೆಳಗ್ಗೆನೂ ಅಷ್ಟೇ, ಬೆಳಗ್ಗೆ 4 ಗಂಟೆ 4:00 ಎದ್ದಾಗ ನನ್ನ ಮಗ ನಾನೇ 7:00 4:00 ಎದ್ರೆ ಅವರೆಲ್ಲ ತಿಂಡಿ ಪಂಡಿ ಮಾಡ್ತಾರೆ, ನಾನು ತೊಪ್ಪೆಲ್ಲ ತುಂಬ ಹಾಕ್ಬಿಡ್ತೀವಿ, ಅವ್ರು ಹಾಲು ಕರ್ಕತಾನೆ, ನಾನು ಕುರಿಪರಿಗೆಲ್ಲ ತಿಂಡಿ ಹಾಕ್ತೀವಿ, ಒಬ್ರಿಗೊಬ್ರು ಒಂದು ಕೆಲಸ ಮಾಡ್ಕೊಂಡು 7 ಗಂಟೆಗೆಲ್ಲ ಮುಗಿಸ್ಬಿಡ್ತೀವಿ. ಈಗ ನೀವು ನಿಮ್ಮ ಹೆಂಡತಿ ನಿಮ್ಮ ಮಗ ಮೂರೇ ಜನ ಇಷ್ಟು ಕೆಲಸ ಮಾಡ್ತೀರಿ? ಯಾರನ್ನು ಕೆಲಸಕ್ಕೆ ಕೆಲಸಕ್ಕೆ ಅಂದ್ರೆ ಮೇವು ಕುಯ್ಯಕ್ಕೆ, ಹುಲ್ ಕಟ್ಕ ಬರಕ್ಕೆ ಒಬ್ಬ ಬರ್ತಾರೆ. ಅವರು ಅಷ್ಟು ಕೆಲಸ ಮಾಡ್ಕೊಡ್ತಾರೆ. ಒಂದು 4 ಹುಲ್ ತಂದು ಹಾಕೊಟ್ಬಿಡ್ತೇನೆ ಕಟ್ಬಿಟ್ಟು. ನಮ್ದು 1 ತಿಂಗಾಡಿ ಇದೆ, ಒಂದು ನಾಟಿ ಹಸ ಮಾಡ್ಕೊಂಡಿವಿ. ಅದು ತಕೊಂಡ ಮೇಲೆ 8 ಕರ ಆಗ್ತದೆ ಸರ್ ನಮ್ದು. ಎಲ್ಲ 30,000-40,000 ಓರಿ ಎಲ್ಲ ಮಾರ್ತವೆ. ಇನ್ನೂ ಒಂದು ಓರಿ ಅದು ಈಗ ಹಾಕಿರೋದು. ಅದು 2 ಲೀಟರ್ ಹಾಲು ಕೊಡ್ತದೆ, ಮನೆಗೆ ಆಯ್ತದೆ. ಗಾಡಿ ಕಟ್ಕೋತೀವಿ ಅಲ್ಲೇ ಜಮೀನು ಪಕ್ಕ, ಆ 1 ಗಂಟೆ ತಿಂಗಳಲ್ಲಿ ತುಂಬ್ಕೊ ಬರ್ತೀವಿ. ಅವರೆಲ್ಲ ಕೂತು ಬಡಗ್ಬಿಟ್ಟಿರ್ತಾರೆ, ನಾನೇ ಹೋಗಿ ತಗೋಬತ್ತೀನಿ. ಹುಲ್ಲು ಕಟ್ ಮಾಡ್ಕಿರ್ತಾರೆ ಅಲ್ಲೇ ಪಕ್ಕದಲ್ಲೇ, ಅದು ಗಾಡೀಲಿ ಹಾಕೊಂಡ್ಬಿಡ್ತೀವಿ. ನೋಡಿದ್ರೆ ಇನ್ಯಾತ್ಕೋ ಆಳು ಉಪಯೋಗಿಸಿಕ್ಕಿಲ್ಲ ಸರ್, ಈ ಕೆಲಸಕ್ಕೆಲ್ಲ ನಾವೇ ಮಾಡ್ಕೋತೀವಿ. ನಾಟಿ ಹಸ ಒಂದೇ ಇರೋದ? ನಾಟಿ ಹಸ ಒಂದು, ಅದ್ರೊಂದು ಒಂದೇ ರೀ, ಒಂದು ಓರಿ ಅದೇ, ಒಂದು ಮಲ್ನಾಡ್ ಗಿಡ್ಡ ಅದೇ, ಅದ್ರದ್ದೊಂದು ಕರ ಅದೇ, ಅದು ಗಬ್ಬಗದೆ ಮಲ್ನಾಡ್ ಗಿಡ ಮನೆಗೆ ಅಲ್ಲಿಗೆ ಅಂದ್ಬಿಟ್ಟು ಸುಮ್ಮನೆ ತಕೊಂಡು ಅದ್ರ ಅದಕ್ಕೆ ನಾಟಿ ಹಸ ಕಮ್ಮಿಯಾದಾಗ ಇದಿರಲಿ ಅಂದ್ಬಿಟ್ಟು. ನೋಡಿದ್ರ ನೀವು ಸೀಮೆ ಹಸಿನ ಹಾಲನ್ನ ಡೈರಿಗೆ ಹಾಕ್ತೀರಿ, ನಾಟಿ ಹಸಿನ ಹಾಲು ನೀವು ಕುಡಿತೀರಿ? ಅಲ್ಲ ಕಷ್ಟಪಡ್ತೀವಿ ಸರ್, ನಾವು ಒಳ್ಳೇದನ್ನೇ ಕುಡಿಯೋದು, ನಾವ್ಗೆ ಇದಿರ್ತದಲ್ಲ ಚೆನ್ನಾಗಿರೋದೆ ಕುಡಿಯೋದಲ್ವ ಅಂತ. ನಮಗೆಲ್ಲ ಸೀಮೆ ಹಸಿನ ಹಾಲು ಕುಡಿಸ್ತೀರಿ ಅಲ್ವಾ ಜ್ಯೋತಿ ಅವರೇ? ಹಾ ತಡೀರಿ ಜ್ಯೋತಿ ಅವ್ರ ಕೇಳೋಣ, ಯಾವ ಹಾಲು ರುಚಿ ತಾಯಿ? ನಾಟಿ ಹಸಿನ ಹಾಲೇನೆ ರುಚಿ ಸರ್. ಯಾಕೆ ಅಂದ್ರೆ ಅದು ಒಳ್ಳೆ ಹಿಂದಿನಿಂದ ನಾಟಿ ಹಸುಗಳು ಇದು ಅಂತಾರಲ್ಲ, ಅದರಿಂದ ನಾಟಿ ಹಸಿನ ಹಾಲೇ ಒಳ್ಳೆಯದು. ಅಲ್ಲ ತಾಯಿ, ಈಗ ಸೀಮೆ ಹಸಿನ ಹಾಲನ್ನು ನೋಡಿ ಅಲ್ಲ, ಅದನ್ನು ಉಪಯೋಗಿಸ್ತೀವಿ ಸರ್, ಅದನ್ನು ಏನು ಬಿಡಲ್ಲ. ಅದನ್ನು ಇದೆಲ್ಲ ಕಡಿಮೆ ಆಯಿತು ಅಂದಾಗ ಹಾಲು ಅದನ್ನು ಉಪಯೋಗಿಸ್ಕೊತೀವಿ ನಾವು. ಎಮ್ಮೆ ಏನು ಕಟ್ಕೊಂಡು? ಇಲ್ಲ ಸರ್, ಎಮ್ಮೆ ಇಲ್ಲ. ಈಗ ನಾಟಿ ಹಸುನಲ್ಲಿ ಹಳ್ಳಿಕಾರು ಇದೆ, ಮತ್ತೆ ನಿಮ್ಮ ಮಲ್ನಾಡ್ ಗಿಡ್ಡನೂ ಇದೆ. ಹೌದು ಸರ್. ಮಲ್ನಾಡ್ ಗಿಡ್ಡ ಹಾಲು ಚೆನ್ನಾಗಿರುತ್ತೋ ಹಳ್ಳಿಕಾರ ಹಾಲು ಚೆನ್ನಾಗಿರುತ್ತೋ? ಅಲ್ಲ ಸರ್, ಮಲ್ನಾಡ್ ಗಿಡ್ಡ ಹಾಲು ಒಳ್ಳೆಯದು ಅಂತ ಅಂತಾರೆ. ನಮ್ಮನೇಲಿ ನಮ್ಮ ಮಗಳು ಅವಳೆ ಅವಳಿಗೆ ಅಂತ ಒಂದು 1/2 ಲೀಟರ್ ಕೊಡುತ್ತೆ ಸರ್, ಅದಷ್ಟೇ. ಅದನ್ನ ಇಟ್ಕೊಂಡಿದ್ದೀವಿ. ಹೌದಾ? ಮೊಮ್ಮಗಳಿಗೆ? ಹೌದು ಸರ್. ಅದು ಕುಡಿಸಿದ್ರೆ ಒಳ್ಳೇದು ಅಂತಾರಲ್ಲ, ಅದಕ್ಕೆ. ನೀವು ಅಜ್ಜಿನೂ ಕುಡಿಬಹುದು, ಏನಂತೀರಿ ಕಾಂತರಾಜ್? ನಾವೆಲ್ಲ ಕುಡಿಬೋದು ಸರ್, ಮಲ್ನಾಡ್ಗಿಡ್ಡನಾಲು ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಆದ್ರೂ ಮೊಮ್ಮಗಳ ಮೇಲೆ ಅಜ್ಜಿಗೆ ಪ್ರೀತಿ, ಹಾಗಾಗಿ ಮೊಮ್ಮಗಳಿಗೆ ಅಂತ ಮಲ್ನಾಡ್ಗಿಡ್ಡ ಹಾಲು. ನೀವು ಮನೆಗೆ ಎಷ್ಟು ಹಾಲು ಇಟ್ಕೋತೀರ ತಾಯಿ? ಸರ್, 1.5 ಲೀಟರ್ ಇಟ್ಕೋತೀವಿ ಸರ್. ಒಂದು ಹೊತ್ತಿಗೆ ಒಂದಿನಕ್ಕೆ? ಒಂದು ಟೈಮ್ಗೆ ಸರ್. ಪರವಾಗಿಲ್ಲ. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಮಾಡ್ಕೋತೀವಿ ಸರ್. ಚೆನ್ನಾಗಿ ತಿಂತೀರಿ? ಹೌದು ಸರ್. ಅಲ್ವಾ, ದಿನ ತುಪ್ಪ ಬೆಣ್ಣೆ ಎಲ್ಲ ತಿಂತೀರೋ? ತಿಂತೀವಿ ಸರ್. ಇಲ್ಲ ಹೆದರ್ಕೊಂಡು? ಇಲ್ಲ ಇಲ್ಲ, ಆ ಥರ ಏನಿಲ್ಲ ಸರ್. ಮತ್ತೆ ಮಜ್ಜಿಗೆ, ಮೊಸರು ಎಲ್ಲ ಚೆನ್ನಾಗಿ? ನಮ್ಮನೇಲಿ ಮಜ್ಜಿಗೆ ಮೊಸರು ಇರಲೇಬೇಕು ಸರ್. ಅಲ್ವಾ, ಇಲ್ಲಾಂದ್ರೆ ಕಾಂತರಾಜ್ ಅವ್ರು ಊಟನೇ ಮಾಡಲ್ವಾ? ಅವ್ರಿಗೆ ಯಾವ ಶೀತ ನೆಗಡಿ ಆದ್ರೂ ಮಜ್ಜಿಗೆ ಮೊಸರು ಇರಲೇಬೇಕು ಅಲ್ವೇ? ಶೀತ ನೆಗಡಿಗೂ ಮಜ್ಜಿಗೆ ಮೊಸರುಗೂ ಏನು ಸಂಬಂಧ? ನೀವು ತಿನ್ನಲ್ವೇ? ನಾವು ತಿಂತೀವಿ ಸರ್. ಚೆನ್ನಾಗಿ ತಿಂತೀರಿ ಸರ್. ನಾವು ಬೆಣ್ಣೆ ನೀವೇ ಮಾಡ್ಕೋತೀವಿ ಸರ್. ಹೇಗೆ ಮಾಡ್ತೀರಿ? ಹಾಲು ಕಾಯಿಸ್ತೀವಲ್ಲ, ಆ ಕೆನೆ ಎಲ್ಲ ಎತ್ತಿ ಇಟ್ಕೋತೀವಿ. ಅದನ್ನು ಒಂದು ವಾರಕ್ಕೊಂದು ಸರಿ ಕಡಿದ್ರೆ 1-2 ಸಾವಿರ ಬೆಣ್ಣೆ ಬರುತ್ತೆ. ಕಡಿಯೋ ವ್ಯವಸ್ಥೆ ಆಗ್ತಾಯಿ? ಈಗೇನು ಯಾರು ಮಿಕ್ಸಿ ಇದೆಯಲ್ಲ ಸರ್, ಮಿಕ್ಸಿಲೇ ಕಡ್ಕೋಬಹುದು. ನಾನೆಲ್ಲ ಹಳೆ ಕಾಲದಂಗೆ ಇಲ್ಲ ಸರ್, ಆ ತರ ಅಂತೇನು ಇಟ್ಕೊಂಡಿಲ್ಲ. ಕಡಿತೀರೇನೋ ಅನ್ಕೊಂಡಿದ್ದೆ. ಇಲ್ಲ ಸರ್. ಇಲ್ವೇ? ಮಿಕ್ಸರ್ ಅಲ್ಲಿ ಹಾಕಿ ಅನ್ನಿಸ್ಬಿಟ್ರೆ ಬೆಣ್ಣೆ ಬಂದ್ಬಿಡುತ್ತೆ. ಬೆಣ್ಣೆ ಬರುತ್ತೆ ಸರ್, ನಮ್ಮನೆಗೆ ಇಟ್ಕೋತೀವಿ. ತುಪ್ಪ ಮಾಡೋದು ನೀವೇನಾ? ಹೌದು ಸರ್. ಹೇಗ್ ಮಾಡ್ತೀರಿ ತುಪ್ಪನ? ತುಪ್ಪನ ಕರಗಿಸ್ಕೊತೀವಿ ಬೆಣ್ಣೆಲಿ, ಕಾಯಿಸ್ಬಿಟ್ಟು ಇದು ಮಾಡ್ಕೋತೀವಿ ಸರ್. ಹೌದು, ಸ್ವಲ್ಪ ಏರ್ಲಾಗದಂಗೆ ಕಾಯಿಸೋದೇ ಹೇಗೆ ತುಪ್ಪನ? ಇಲ್ಲ ಸರ್, ನಮಗೆ ಗೊತ್ತಿರುತ್ತಲ್ವಾ ಯಾವಾಗ ತುಪ್ಪ ಕರಗುತ್ತೆ ಏನು ಅಂತ, ಹಂಗಾಗಿ ನಮಗೆ ಗೊತ್ತಿರೋದ್ರಿಂದ ಮಾಡ್ಕೋತೀವಿ ಸರ್ ನಾವೇ. ಈ ಸೀಮೆ ಹಸು ಹಾಲಿನ ತುಪ್ಪಕ್ಕೂ ನಾಟಿ ಹಸುನ ಹಾಲಿನ ತುಪ್ಪಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಅನ್ಸುತ್ತಾ? ಇಲ್ಲ, ಸೀಮೆ ಹಸಿನ ಹಾಲಲ್ಲಿ ಸ್ವಲ್ಪ ಚೆನ್ನಾಗಿರ ಬನ್ನಿ ಇರೋದ್ರಿಂದ ಬೆಣ್ಣೆ ಬರುತ್ತೆ ಸರ್, ತೆಳ್ಳೆ ಹಾಲು ಇರೋದ್ರಲ್ಲಿ ಬರಲ್ಲ ಅದು. ಓಕೆ, ಇದು ತುಪ್ಪ ಭಾಳ ರುಚಿ ಇದೆ ಅಂತ ಅನ್ಸುತ್ತಾ ನಾಟಿ ಹಸುದು? ಆ ಥರ ಏನು ಇದಿಲ್ಲ ಸರ್, ಎರಡು ಇದಿರುತ್ತೆ, ಎರಡು ಮಿಕ್ಸ್ ಮಾಡ್ತೀವಿ ನಾವು ಒಂದೊಂದ್ಸರಿ. ಅದರಿಂದ ನಾಟಿ ಹಸಿನಲ್ಲಿ ನಮ್ಮದ್ರಲ್ಲಿ ಬೆಣ್ಣೆ ಬರಲ್ಲ, ತೆಳ್ಳೆ ಹಾಲು. ಓಕೆ, ಕಾಂತರಾಜ್ ಅವರೇ, ಈಗ ತಾವು ಹೇಳಿ, ಈಗ ಇಷ್ಟೆಲ್ಲ ಹಸುಗಳನ್ನು ಸಾಕಿದ್ದೀರಿ, ಕರುಗಳನ್ನು ಇಟ್ಕೊಂಡಿದ್ದೀರಿ, ನಾಟಿ ಹಸುಗಳು ಇದೆ, ನಿಮಗೆ ಹೈನುಗಾರಿಕೆ ಆದಾಯ ಬರುತ್ತೆ ಅಂತ? ಪರವಾಗಿಲ್ಲ ಸರ್, ಏನು ತೊಂದರೆ ಇಲ್ಲ, ನಿಮ್ದೇ ಜೀವನ ಮಾಡ್ಬೋದು, ಚೆನ್ನಾಗಿರ್ಬೋದು, ಕಷ್ಟಪಡಬೇಕು, ಮಾಡ್ರೆ ಏನು ತೊಂದರೆ ಇಲ್ಲ. ಅಲ್ಲ, ಈಗ ಈಗ ನಾವು ದಿವಸ 100-200 ಲೀಟರ್ ಹಾಲು ಹಾಕ್ತೀವಿ. 200 ಲೀಟರ್ ಈಗ ಕಡಿಮೆ ಆಗಿದೆ, ಒಂದು ದಿವಸಕ್ಕೆ 150 ಲೀಟರ್ ಹಾಕ್ತೀವಿ. ಹಿಂಗೆ ಅದು ನಮ್ಗೇನು ಏನು ತೊಂದರೆ ಇಲ್ಲ ಸರ್. ನಾನು ಸುಮಾರು 15-20 ವರ್ಷದಿಂದ ಅದೇ ಮಾಡ್ಕೊಂಡ್ಬಿಟ್ಟು ನಮ್ಗೆ ಅಭ್ಯಾಸ ಆಗ್ಬಿಟ್ಟದೆ. ಅಲ್ಲ, ಈಗ ಸಾಲ ಎಲ್ಲ ಮಾಡಿದಿರಿ ನೀವು ಅಲ್ವಾ, ಸಾಲ ತೀರ್ಸಕ್ಕಾಗತ್ತಾ? ಮಾಡ್ಬೋದು ಸರ್, ಏನ್ ತೊಂದ್ರೆ ಇಲ್ಲ. ಹೇಗೆ ಎಲ್ಲ ಇದ್ರ ಬರೋದ್ರೆ, ಈಗ ನಮ್ ಬ್ಯಾಂಕ್ ಅಲ್ಲೇ ತಕೊಳ್ಳೋದು ಕಮ್ಮಿ ಬಡ್ಡಿ, ಈಗ ಮೇಡಮ್ ಬಡ್ಡಿ ಬ್ಯಾಂಕ್ ಕಂತ್ ಕಟ್ಕೋಬಹುದು. ಈಗ ನಾವು ಅದ ಉಪಯೋಗಿಸ್ಕೊಂಡ್ರೆ ತುಂಬಾ ಅನುಕೂಲ. ಅದೇ ನಾನು 8 ಲಕ್ಷ ತಗೊಂಡು ಒಂದ್ ದಿವಸ ಡಿವ್ ಆಗ್ದಂಗೆ ಕಟ್ಟಿದೆ, ತಿರ್ಗಾ ನಮ್ನ ಕರ್ಕೊಟ್ರು. ಆ ತರ 3 ಸರಿ ಸಾಲ ತಗೊಂಡು ನಾವು ಸಾಲ ತೀರೋಯ್ತು, ನಮ್ಗೆ ಇಲ್ಲಿ ಬಂಡವಾಳ ಉಳ್ಕತ್ತು. ತಿಂಗಳ ತಿಂಗಳ ಕಂತು ಇಷ್ಟು ಒಂದು ಪತ್ರ ಕಟ್ಬಿಡೋದು. ಅಂದ್ರೆ ನೀವು ಹೇಳೋದು ಬ್ಯಾಂಕ್ ಅಂತ ಸಂಸ್ಥೆಗಳಲ್ಲೇ ಸಾಲ ಮಾಡಬೇಕು ಅಲ್ವಾ? ಹೇಳಿ, ಬ್ಯಾಂಕಲ್ಲಿ ತಗೋತೀವಿ ನಾವು, ಸಬ್ಸಿಡಿ ಸಿಗ್ತದೆ ಅದರಲ್ಲೇ, ತುಂಬಾ ಅನುಕೂಲ ಅದೇ ಅಲ್ವಾ. ಸಬ್ಸಿಡಿ ಅಂದ್ರೆ, ನನಗೆ 8 ಲಕ್ಷ ಸಾಲ ಕೊಟ್ಟಿರು ಸರ್, 1,25,000 ಸಬ್ಸಿಡಿ ಕೊಟ್ರು ನವಾಡ್ನಿಂದ, ಇನ್ನು ಬಾಕಿ ದುಡ್ಡು ಉಳ್ಕೆದ್ ಕಟ್ತೋ ಸಾಲ ತೀರೋಯ್ತು ಅಲ್ವೇ. ಅಂದ್ರೆ ಕಟ್ಟೋದು ಅಂತಂದ್ರೆ ನೀವು ಹಸು ಸಾಕಿ ಅದರಿಂದ ಏನ್ ದುಡಿದ್ರಿ? ಅದರಿಂದಲೇ ಕಟ್ಟೋದು, ಅಷ್ಟು ದುಡ್ಡಲ್ಲೇ ನಮ್ಗೆಲ್ಲ ಅದ್ರಲ್ಲೇ ಸರ್. ಇನ್ನೇನು ಸಂಪಾದನೆಗಿಂತವ ಅದಕ್ಕೇನು, ಅದಕ್ಕೆ ಅದ್ರ ಖರ್ಚು ಕಳದಿ, ನಮ್ಗೇನ್ ಮಾಡ್ಬೇಕು, ನಮ್ ಖರ್ಚು ಎಲ್ಲ ಅದರಲ್ಲೇ ಬರ್ತಾ ಇದೆ. ಬರ್ತಾ ಇದೆ. ಈಗ ಇಷ್ಟೊಂದು ಸಗಣಿ ಮತ್ತೆ ಇಷ್ಟೊಂದು ಗಂಜಲ ಎಲ್ಲ ಸಂಗ್ರಹ ಆಗುತ್ತಲ್ಲ, ಅದನ್ನ ಗೊಬ್ಬರ ಮಾಡಿ ಏನಾದ್ರೂ? ಸರ್, ಗೊಬ್ಬರ ಹಸೂರು ಗೊಬ್ಬರಗಳನ್ನ ಮಾರಾಕ್ ಬಿಡ್ತೀವಿ ನಾವು. ಹೌದಾ? ಕುರಿ ಗೊಬ್ಬರ ಮಾತ್ರ ನಮ್ ತೋಟಕ್ಕೆ ಹಾಕತ್ತೀನಿ. ಆಮೇಲೆ ನಮ್ದು ಗಂಜಲ ತೊಪ್ಪೆ ತೊಳೆದಿರು ಪ್ರತಿಯೊಂದು ಬಾವಿಗೋಯ್ತು, ಓಪನ್ ಬಾವಿ ಐತೆ ನಮ್ಮ ಪಕ್ಕದಲ್ಲಿ, ಈ ಪೈಪ್ ಲೈನ್ ಮಾಡ್ಬಿಟ್ಟಿವಿ. ಅದ ತೋಟ ಕೊಟ್ಕೊಂಡ್ರೆ ಅದರಲ್ಲೂ ಒಳ್ಳೆ ಗೊಬ್ಬರ ಇದಿರ್ತದಲ್ಲ, ಅದು ಜಮೀನ್ಗೋಯ್ತು. ಹೌದಾ? ಅಂದ್ರೆ ಗೊಬ್ಬರನ ಮಾರ್ಬಿಡ್ತೀರಿ? ಮಾರ್ಬಿಡ್ತೀವಿ. ಏನ್ ಧಾರಣೆಗೆ ಮಾರ್ತೀರಿ ಸರ್? ಒಂದು ಟ್ರ್ಯಾಕ್ಟರ್ 3,500. ಈ ಟಿಪ್ಪರ್ಗಳಾದ್ರೆ 6 ಕಿಲೋ ಅಂದ್ರೆ ಚಿಕ್ಕ ಟಿಪ್ಪರ್ ಬರ್ತವೆ, ಅದ 13,000 ಕೊಡ್ತೀವಿ. ದೊಡ್ಡ ಟಿಪ್ಪರ್ ಆದ್ರೆ 20,000 ಕೊಡ್ತೀವಿ. ಹಂಗೆ ಒಂದು ವರ್ಷಕ್ಕೆ ಎಷ್ಟು ಗೊಬ್ಬರ ಮಾರಾಟ ಮಾಡ್ತೀವಿ ಸರ್? ಒಂದು ವರ್ಷಕ್ಕೆ 1,5 ಲಕ್ಷ 1.5 ಲಕ್ಷ ಗೊಬ್ಬರ ಮಾರ್ತೀವಿ ಸರ್. ಹೌದಾ? ಗೊಬ್ಬರನೇ, ಹಸು ಜೊತೆಗೆ ಗೊಬ್ಬರದಲ್ಲೂ ಆದಾಯ ಬರ್ತಾ ಇದೆ. ಅದೇ, ಅದನ್ನೇ ಒಂದು ಹಂತ ಎರೆಹುಳಂ ಗೊಬ್ಬರ ತರ ಮಾಡ್ಕೊಂಡು ಮಾರ್ಬಿಟ್ಟಿದ್ರೆ ಇನ್ನೂ ಆದಾಯ ಮಾಡ್ಬೋದು. ಅಂದ್ರೆ ಎಲ್ಲಾನು ಮಾಡಕ್ಕೆ ಒಂದ್ ಸ್ವಲ್ಪ ಇದಲ್ಲ ಅನ್ಬಿಟ್ಟು ಮಾಡ್ತಾ ಅಲ್ವಾ. ನಿಮ್ಗೆ ಏನನ್ಸುತ್ತಮ್ಮ, ಹಂಗ್ ಮಾಡ್ಬೋದಿತ್ತು ಅನ್ಸುತ್ತ? ಮಾಡ್ಬೋದಿತ್ತು, ಸ್ವಲ್ಪ ಹಿಂಸೆ ಇಲ್ಲ ಸರ್. ಅದನ್ನೇ ಅದನ್ನೇ. ಈಗ ಹೇಳಿ, ನೀವು ಕುರಿನೂ ಸಾಕ್ತಾ ಇದ್ದೀರಿ ಅಲ್ವಾ, ಮೇವನ್ನ ಅದಕ್ಕೂ ಹಾಕೊಂತೀರಿ, ಈಗ ಅದರಿಂದಲೂ ನಿಮ್ಗೆ ಆದಾಯ ಅಲ್ವಾ? ಈಗ ವ್ಯವಸಾಯ ಅಂದ್ರೆ ಪ್ರಧಾನವಾಗಿ ನಿಮ್ದು ಈಗ ತೆಂಗು ಅಡಕೆ, ತೆಂಗು ಅಡಕೆ, ಭತ್ತ ಹೊಸಿ ಬೆಳಕತ್ತೀವಿ, ಕಾಳು ಕಡಿ ಎಲ್ಲ ಬೆಳಕತ್ತೀವಿ ಆದಷ್ಟು. ಕೇಳುಗರೆ, ಮಾರ್ಚ್ 27 ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ಅಡಿಕೆ ಹಾಗೂ ಮುಸುಕಿನ ಜೋಳದ ಬೇಸಾಯ ಮತ್ತು ಮಾರಾಟವನ್ನು ಕುರಿತು ಉಡುತಡಿ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಪಿ ಅನೂಪ್ ಅವರೊಂದಿಗೆ ಸಂದರ್ಶನವಿದೆ. ನಾವು ಏನ್ ಮಾಡಿದೀವಿ, ಗೊಬ್ಬರ, ಔಷಧಿ, ಬೀಜಗಳು, ಪರಿಕರಗಳು ಎಲ್ಲವನ್ನು ನಮಗೆ ರಿಯಾಯಿತಿ ನಮ್ಮ ಕಂಪನಿಗೆ ಸ್ವಲ್ಪ ಪರ್ಸೆಂಟ್ ಇಟ್ಟು, ನಮಗೆ ಒಂದು 5% ಬರುತ್ತೆಪ್ಪ ಅಂದರೆ ನಮ್ಮ ಕಂಪ್ನಿಗೆ ಒಂದು 2% ಇಟ್ಕೊಂಡು 3% ನಮ್ಮ ರೈತರಿಗೆ ಸಬ್ಸಿಡಿ ದರದಲ್ಲಿ ನಮಗೆ ಕೊಡ್ತಾ ಬಂದಿವಿ ಸರ್. ಮರೆಯದಿರಿ, ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ. ನಮ್ಮ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಮನೆಯಿಂದ ಏನಾದರೂ ಕೈತೋಟ ಮಾಡ್ಕೊಂಡಿದ್ದೀರಮ್ಮ, ಸೊಪ್ಪು ಸದೆ ಎಲ್ಲ ಬೆಳ್ಕೊಳಕ್ಕೆ? ನಮ್ಮನೆ ಹತ್ರನೇ ಜಾಗ ಇದೆ ಸರ್. ಏನೇನು ಬೆಳ್ಕೊತೀರಿ ಎಂದೇ ಅದರಲ್ಲಿ ಅಡುಗೆಗೆ ಬೇಕಾದ್ದು? ಸೊಪ್ಪುಗಳೊಂದು ಹಾಕತ್ತೀವಿ ಸರ್. ಏನೇನು ಸೊಪ್ಪು ಬೆಳಿತೀರಿ? ಇದು ಕೀರೆ ಸೊಪ್ಪು, ದಂಟಿನ ಸೊಪ್ಪು, ಪಾಲಕ್ಕು, ಮೆಂತ್ಯ, ಕೊತ್ತಂಬರಿ ಸೊಪ್ಪು. ಪರವಾಗಿಲ್ಲ, ಸಿಕ್ಕಾಪಟ್ಟೆ ಬೆಳಿತೀರಲ್ಲ. ಮತ್ತೆ ಬದನೆಕಾಯಿ ಒಂದೆರಡು ಗಿಡ ಇದೆ ಸರ್, ಅವು ಸಾಕು ನಮ್ಮನೆಗೆ. ಅದೆಲ್ಲ ಏನಿಲ್ಲ, ಪಪ್ಪಾಯ, ಕರ್ಬೇವಿನ ಸೊಪ್ಪು ಅದೆಲ್ಲ ಇದೆ ಸರ್. ನಮ್ಮ ಅಂದ್ರೆ ನೀವೇನು ಮಾರ್ಕೆಟ್ಗೆ ಹೋಗಿ? ಇಲ್ಲ ಇಲ್ಲ ಸರ್, ಅಂತವೆಲ್ಲ ಏನ್ ತರಲ್ಲ, ಬೇಕಾಗಿರುವಂತ ಒಂದ್ ಸ್ವಲ್ಪ ತಗೋತೀವಿ ಅಲ್ವಾ. ಅಂದ್ರೆ ಮನೆಗೆ ಬೇಕಾದ್ದೆಲ್ಲದನ್ನು ಬೆಳ್ಕೊತೀರಿ? ಕಾಳು ಕಡ್ಡಿನೂ ಬೆಳಿತೀನಿ ಸರ್. ಕಾಂತರಾಜ್ ಅವರು ಅಲ್ವಾ, ಇಷ್ಟೆಲ್ಲ ಇದ್ಮೇಲೆ ಇನ್ನೇನ್ರಿ ಅಲ್ವಾ, ಸುಖವಾಗಿರ್ಬೋದು ಇರಬಹುದು ಸರ್, ಏನ್ ತೊಂದರೆ ಇಲ್ಲ. ಒಳ್ಳೆ ರೈತ ಸರಿಯಾಗಿ ಕಷ್ಟಪಟ್ಟು ಮಾಡ್ಕೊಂಡು ಹೋದ್ರೆ ಸುಖವಾಗಿರ್ಬೋದು, ಏನ್ ತೊಂದರೆ ಇಲ್ಲ ಅಲ್ವಾ, ಸೋಂಬೇರಿ ಆಗ್ಬಾರ್ದು ಅಷ್ಟೇ. ಈಗ ಸೋಮಾರಿತನ ಅಂದ್ರೆ ಏನು ನಿಮ್ ಪ್ರಕಾರ? ಸೋಮಾರಿತನ ಅಂದ್ರೆ ಏನು, ಈಗ ಒಂದು ಈಗ ಏನು ಮಾಡಿದೆ, ಎಲ್ಲ ಕೂತ್ಕೊಳ್ಳೋದು, ಸುಮ್ ಸಂದು ಮನೆ ಕಳೋದು, ಎಲ್ಲ ತಿರಿಕ ಬರೋದು, ಏನು ಮಾಡದೆ ಹೋದಾಗ ಸೋಂಬೇರಿತನ ಅನ್ನೋದು. ನೀವು ಕಲೀಲೇ ಇಲ್ಲ ಅದ್ ನಮ್ಗೆ ಸಣ್ಣದ್ರಿಂದ ಬರ್ನೇ ಇಲ್ಲ ಸರ್. ಅದು ನಮ್ಗೆ ಇದೇ, ನಾವು ಸುಮಾರು ನಮ್ಮ ಬುದ್ಧಿ ಕಾಣ್ತಾವಿಂದ್ಲು ಇದೇ ವ್ಯವಸ್ಥೆಯಲ್ಲಿ ಬಂದ್ಬಿಟ್ಟು. ನಿಮ್ಮನ್ನೆಲ್ಲ ಆಡ್ಕೋತಾರ ಊರಲ್ಲಿ? ಯಾರ ಆಡ್ಕೊಳ್ಳಾರ ಆಡ್ಕೊಳ್ಳಿ ಬಿಡಿ ಸರ್. ಅಂದ್ರೆ ಇಷ್ಟೆಲ್ಲ ಮಾಡ್ತೀರಿ, ಇಷ್ಟೆಲ್ಲ ಗೇತೀರಿ ಅಂತಾರೆ ಅಷ್ಟೇ. ಜಮೀನಲ್ಲೇ ಮನೆ ಕಟ್ಟಿದಿರಲ್ಲ, ಅದರಿಂದ ಏನಾದ್ರು ಅನುಕೂಲ ಆಗಿದೆ ಅನ್ಸುತ್ತೆ ಜ್ಯೋತಿ ಅವರೇ ತಮಗೆ? ಅಂದ್ರೆ ನಮ್ದು ಊರೊಳಗಡೆ ಇತ್ತು ಸರ್ ಮನೆ, ಈ ಹಸುಗೆ ಅಂತ ಇಲ್ಲಿ ಮಾಡ್ಬಿಟ್ಟು ಅವಾಗ ಸ್ವಲ್ಪ ಹಿಂಸೆ ಆಯ್ತಿತ್ತು, ಇವಾಗ ಅಲ್ಲೇ ಮಾಡ್ಕೊಂಡಿರೋದ್ರಿಂದ ನಮ್ಗೇನ್ ತೊಂದ್ರೆ ಅಂತ ಅನ್ಸಲ್ಲ ಸರ್. ಪಕ್ಕದಲ್ಲೇ ಇದೆಯಲ್ಲ ಹಂಗಾಗಿ ಏನ್ ತೊಂದ್ರೆ ಅನ್ಸಲ್ಲ. ಮುಂದೆ ಇನ್ನು ಏನ್ ಮಾಡ್ಬೇಕು ಅಂತೀರಿ ಕಾಂತರಾಜ್ ಸರ್? ಇದನ್ನೇ ಮುಂದಾರ್ಸ್ಕೋಗೋದು ಅಂದ್ರೆ ಟಗ್ರು ಜಾಸ್ತಿ ಮಾಡ್ಬೇಕು. ಒಂದು 200 ಟಗ್ರಸ್ ಹಾಕ್ಬೇಕು. ಈ ಸರ್ 100 ತಕತೀನಿ ಸರ್, ಮಾರದ್ಮೇಲೆ ಅಷ್ಟು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಸ್ವಲ್ಪ ಟಗ್ರನ ಜಾಸ್ತಿ ಮಾಡೋದ. ಟಗ್ರ ಕೆಲಸ ಕಮ್ಮಿ ವಸಿಯ ಅಷ್ಟು ಕೆಲಸ ವಸಿ ಜಾಸ್ತಿ ಇರ್ತದೆ. ಮೇವಿಗೆ ಒಂಚೂರು ಸಮಸ್ಯೆ ಇದೆ, ಸಮಸ್ಯೆ ಪರಿಹರಿಸ್ಕೋಬಹುದು. ಪರಿಹರಿಸ್ಕೋಬಹುದು ಅಂದ್ರೆ ಆಗುವಷ್ಟು ಬೆಳಕೋಬಹುದು, ಎಲ್ಲ ಕೊಂಡ್ಕೊಳ್ಳೇಬೇಕು ಸರ್. ಆಯ್ತು ಕಾಂತರಾಜ್, ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ 97 11 92 95 90. ಇನ್ನೊಂದ್ಸರಿ ಹೇಳ್ತೀರಾ? 97 11 12 95 90. ಇನ್ನೂ ಒಂದ್ಸರಿ ಹೇಳ್ಬಿಡಿ. 97 11 12 95 90. ನಿಮ್ದು ಹೇಳ್ತೀರಾ ಅಮ್ಮ ಜ್ಯೋತಿ? ಹೇಳ್ತೀನಿ ಸರ್. ಸರ್ 6 3 6 4 8 5 7 7 3 9. ಇನ್ನೊಂದ್ಸರಿ ಹೇಳಿ ಸರ್. 6 3 6 4 8 5 7 7 3 9. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 6 3 6 4 8 5 7 7 3 9. ಒಳ್ಳೆಯದು ಜ್ಯೋತಿ ಅವರೇ ಮತ್ತು ಕಾಂತರಾಜ್ ಅವರೇ, ಇದುವರೆಗೂ ನಿಮ್ಮ ಹೈನುಗಾರಿಕೆಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ನಮಸ್ಕಾರ. ನಮಸ್ಕಾರ.